ಮತ್ತು ಆಸ್ಪತ್ರೆಯ ಮನೋರೋಗ ಚಿಕಿತ್ಸಾ ವಿಭಾಗಕ್ಕೆ ಸೇರಿದಂಥ ಇವರು ಕಳೆದ 10 ವರ್ಷಗಳಿಂದ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರಸ್ತುತ ಇವರು ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇನ್ನು ಡಾಕ್ಟರ್ ಶಿವರಾಜ್ ಕಟಕ್ ಭಾವಿ ಅವರ ಪರಿಚಯ. ಇವರು ಸಹಾಯಕ ಪೊಲೀಸ್ ಆಯುಕ್ತರು, ಸೈಬರ್ ಕ್ರೈಮ್ ಎಕಾನಮಿಕ್ಸ್ ಮತ್ತು ನಾರ್ಕೋಟಿಕ್ಸ್ ಪೊಲೀಸ್ ಸ್ಟೇಷನ್ ಹುಬ್ಬಳ್ಳಿ ಧಾರವಾಡ. ಡಾಕ್ಟರ್ ಶಿವರಾಜ್ ಕಟಕ್ ಭಾವಿ ಅವರು ಮೂಲತಃ ಅಥಣಿಯವರು. ತಮ್ಮ BBSC ಪದವಿಯನ್ನು 2009 ವೆಟರ್ನರಿ ಕಾಲೇಜ್ ಬೀದರ್ನಿಂದ ಹಾಗೂ ಮಾಸ್ಟರ್ಸ್ ಇನ್ ವೆಟರ್ನರಿ ಸೈನ್ಸಸ್ ಸ್ನಾತಕೋತ್ತರ ಪದವಿಯನ್ನು 2021 ವೆಟರ್ನರಿ ಕಾಲೇಜ್ ಬೆಂಗಳೂರಿನಿಂದ ಪಡೆದರು. 2022 ಕರ್ನಾಟಕ ನಾಗರಿಕ ಸೇವೆಗೆ ಸೇರಿದ ಇವರು ಪ್ರಸ್ತುತ ಸಹಾಯಕ ಪೊಲೀಸ್ ಆಯುಕ್ತರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈಗ ಮೊದಲಿಗೆ ಡಾಕ್ಟರ್ ಸಚಿನ್ BS ಅವರು ಕೆಲವು ಮಾಹಿತಿಗಳನ್ನು ಕೇಳ್ತಾರೆ. ಆ ನಂತರ ಡಾಕ್ಟರ್ ಶಿವರಾಜ್ ಕಟಕ್ ಭಾವಿ ಪೊಲೀಸ್ ಕಮಿಷನರ್ ಅವರು ನಿಮಗೆ ಕೆಲವು ಮಾಹಿತಿಗಳನ್ನು ಕೊಡ್ತಾರೆ, ಸಹಾಯಕ ಪೊಲೀಸ್ ಕಮಿಷನರ್ ಆಯುಕ್ತರು. ಆ ನಂತರ ನೀವು ನಿಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನು ಪಡ್ಕೊಳ್ಬಹುದು. ಮೊದಲಿಗೆ ಡಾಕ್ಟರ್ ಸಚಿನ್ BS. ನಮಸ್ಕಾರ. ಈ ಒಂದು ಇತ್ತೀಚಿನ ಯುವಜನತೆಯನ್ನು ನೋಡ್ತಾ ಹೋದಂಗೆ ನೀವು ಇನ್ ದ ಲಾಸ್ಟ್ ಕೆಲವೊಂದು ವರ್ಷಗಳಿಂದ ನಮ್ಮ ಈ ಒಂದು ದೇಶದಲ್ಲಿರ್ಬೋದು, ನಮ್ಮ ರಾಜ್ಯದಲ್ಲಿರ್ಬೋದು, ನಮ್ಮ ಸುತ್ತಮುತ್ತಲ ಸಮಾಜದಲ್ಲಿ ಈ ಯುವಜನತೆಯಲ್ಲಿ ಈ ಒಂದು ಮಾದಕ ವಸ್ತು ಅಥವಾ ಮಾದಕ ದ್ರವ್ಯಗಳು, ವಾಟ್ ಯು ಕಾಲ್ ಇಟ್ ಆಸ್ ಸೈಕೋ ಆಕ್ಟಿವ್ ಸಬ್ಸ್ಟೆನ್ಸಸ್ ಅಥವಾ ನಾರ್ಕೋಟಿಕ್ ಡ್ರಗ್ಸ್ ಅಂತ ಏನು ಹೇಳ್ತೀವಿ, ಅದರದ್ದು ಯೂಸೇಜ್ ಜಾಸ್ತಿ ಆಗ್ತಾ ಉಂಟು. ಸಿ, ಮೊದಲನೇದಾಗಿ ಈ ಒಂದು ಬಳಕೆ ಹೇಗೆ ಸ್ಟಾರ್ಟ್ ಆಗುತ್ತೆ ಅನ್ನೋದಾದರೆ, ಒಂದು ಇಟ್ ಕುಡ್ ಬಿ ಒಂದು ಪಿಯರ್ ಪ್ರೆಷರ್ ಅಂತ ಹೇಳ್ತೀವಿ, ಅಂದರೆ ತಮ್ಮ ಸಹೋದ್ಯೋಗಿಗಳಿರ್ಬೋದು, ತಮ್ಮ ಸಹ ಫ್ರೆಂಡ್ಸ್ ಇರ್ಬೋದು, ಅಥವಾ ಓದ್ತಕ್ಕಂಥ ಒಂದು ಶಾಲೆ ಕಾಲೇಜುಗಳಿರ್ಬೋದು. ಈಗ ಮನುಷ್ಯನಿಗೆ ಒತ್ತಡ ಅಂದರೆ ಜೀವನದಲ್ಲಿ ಇದ್ದೇ ಇರುತ್ತೆ. ಒತ್ತಡಗಳನ್ನು ನಿವಾರಿಸ್ತಕ್ಕಂಥ ಸಾಕಷ್ಟು ಒಂದು ಏನೋ ಪರಿಹಾರಗಳಿರುತ್ತೆ. ಬಟ್ ಈ ಯೋಜನೆತೆಗೆ ಏನಾಗ್ತದೆ, ಈ ಒಂದು ನಾರ್ಕೋ ಈ ಒಂದು ಸೈಕೋ ಆಕ್ಟಿವ್ ಸಬ್ಸ್ಟೆನ್ಸ್ ಮಾದಕ ವಸ್ತು ಮಾದಕ ದ್ರವ್ಯಗಳ ಒಂದು ಸೇವನೆ ಹೇಗೆ ಸ್ಟಾರ್ಟ್ ಆಗುತ್ತೆ ಅಂದರೆ, ಏನೋ ಒಂದು ಎಕ್ಸಾಂಪಲ್, ದ ಮೋಸ್ಟ್ ಕಾಮನ್ಲಿ ಅಂದರೆ ಆಲ್ಕೋಹಾಲು, ನಿಕೋಟಿನ್ ಅಂದರೆ ತಂಬಾಕು, ಆಲ್ಕೋಹಾಲ್ ಅಥವಾ ಗಾಂಜಾ ಅಂತ ಏನು ಹೇಳ್ತೀವಿ, ಇವುಗಳ ಸೇವನೆಯಿಂದ ಮೊದಲನೇ ಒಂದು ಅವರು ಬಳಸಿದಾಗ ಏನಾಗುತ್ತೆ, ಅವ್ರ ಮನಸ್ಸಲ್ಲಿ ಏನೋ ಒಂಥರ ಉಲ್ಲಾಸ, ಉತ್ಸಾಹ, ಆನಂದ. ಸೊ ಆ ಒಂದು ಮೊದಲನೇ ಅನುಭವ ಏನಿದೆ, ಅದು ತನಗೇನೋ ಒಂದು ಮಾನಸಿಕವಾಗಿ ಒಂದು ನೋವಾಗಿರ್ಬೋದು, ಅಥವಾ ಒಂದು ತನ್ನ ಒಂದು ಜೀವನದಲ್ಲಿ ಆಗಿರ್ತಕ್ಕಂಥ ಆರ್ಥಿಕ ಸಮಸ್ಯೆ, ಕೌಟುಂಬಿಕ ಸಮಸ್ಯೆ, ಇನ್ನೇನೋ ಒತ್ತಡಗಳಿಂದ ಅವನಿಗೆ ಮನಸ್ಸಿನ ಮೇಲೆ ಆಗ್ತಕ್ಕಂಥ ಬೇಜಾರನ್ನ ಏನೋ ಒಂದು ರೀತಿಯ ಆ ಕ್ಷಣಕ್ಕೆ ಮಾತ್ರ ಅದು ಮನಸ್ಸಿಗೆ ಅವನಿಗೆ ಸಮಾಧಾನ ಕೊಟ್ಟಂಗಾಗುತ್ತೆ. ಸೊ ಈ ಥರ ಸ್ಟಾರ್ಟ್ ಆಗಿದ್ದು ಈಗ ಇತ್ತೀಚಿನ ಒಂದು ಸರ್ವೆ 2019 ವಿ ಹ್ಯಾಡ್ ಎ ಒಂದು ನ್ಯಾಷನಲ್ ಸರ್ವೆ ಆನ್ ಸಬ್ಸ್ಟೆನ್ಸ್ ಯೂಸ್, ಈ ಒಂದು ಮಾದಕ ವಸ್ತುಗಳ ಬಗ್ಗೆ ಮಿನಿಸ್ಟ್ರಿ ಆಫ್ ಸೋಷಿಯಲ್ ವೆಲ್ಫೇರ್ ಆ್ಯಂಡ್ ಜಸ್ಟಿಸ್ ಅವ್ರನ್ನ ಸರ್ವೆ ಮಾಡಿದಾಗ ಏನು ಅಂತ ಅಂದರೆ, ಆಲ್ಮೋಸ್ಟ್ 3 crore ಪೀಪಲ್ ಆಲ್ಕೋಹಾಲ್ ಡಿಪೆಂಡೆಂಟ್ ಅಂದರೆ ವ್ಯಸನ ಒಳಗಾಗಿದ್ದಾರೆ. ಆ್ಯಂಡ್ ಅದರಲ್ಲಿ ಈ ಒಂದು ಆಲ್ಮೋಸ್ಟ್ 6 crore 6 crore ಜನ ಅನಾರೋಗ್ಯಕರವಾದಂಥ ಬಳಕೆ ಆಲ್ಕೋಹಾಲ್ದು. ಅದೇ ರೀತಿ ಈ ಕೆನಾಬಿಸ್ ಅಥವಾ ಗಾಂಜಾ ಅಪ್ ಟು 25 lakh ಪೀಪಲ್, 25 lakh ಜನ ಡಿಪೆಂಡೆನ್ಸಿ ಅಂದರೆ ಅಡಿಕ್ಷನ್. ನಾವು ಈ ಒಂದು ಈ ಮಾದಕ ವಸ್ತು ಅದಕ್ಕೆ ಮಾದಕ ದ್ರವ್ಯಗಳನ್ನು ಯಾವ ಹಂತದಲ್ಲಿ ನಾವು ಅದನ್ನು ವ್ಯಸನ ಅಥವಾ ಅಡಿಕ್ಷನ್ ಅಂತ ಹೇಳ್ತೀವಿ ಅಂದರೆ, ಆ ವ್ಯಕ್ತಿಗೆ ದಿನೇ ದಿನೇ ಅದರ ಅವಶ್ಯಕತೆ ಬೇಕಾಗುತ್ತೆ. ಅದನ್ನು ಅವರು ಸೇವನೆ ಮಾಡದೇ ಹೋದರೆ ಏನೋ ಅವ್ರಿಗೊಂಥರ ಕಳವಳ, ಏನೋ ಕಳ್ಕೊಂಡಿದ್ದೀನಿ ಅನ್ನೋ ಒಂದು ಭಾವನೆ, ಅವರ ಒಂದು ದೈನಂದಿನ ಕೆಲಸ ಕಾರ್ಯಗಳಲ್ಲಿ, ಎಕ್ಸಾಂಪಲ್ ಒಂದು ಊಟ ಇರ್ಬೋದು, ನಿದ್ದೆ ಇರ್ಬೋದು, ಒಬ್ಬ ಸ್ಟೂಡೆಂಟ್ ಕಾಲೇಜಿಗೆ ಅಟೆಂಡ್ ಆಗೋದಿರ್ಬೋದು, ಒಬ್ಬ ಅಫಿಷಿಯಲ್ ಕೆಲಸ ಮಾಡೋಕ್ಕಾಗಿರ್ಬೋದು, ಅವನ ಒಂದು ನಾರ್ಮಲ್ ಬಯಾಲಜಿಕಲ್ ಫಂಕ್ಷನ್ಸ್ ಲೈಕ್ ತಮ್ಮ ಕ್ಲೋಸ್ ಲೈಕ್ ಎಕ್ಸಾಂಪಲ್ ಈಗ ಅವರು ಕುಟುಂಬದ ಜೊತೆ ಒಂದು ಒಡನಾಟ ಇರ್ಬೋದು, ತನ್ನ ಫ್ಯಾಮಿಲಿ ಒಂದು ರೆಸ್ಪಾನ್ಸಿಬಿಲಿಟೀಸ್ ಯಾವ್ದನ್ನ ಅವ್ನು ಫುಲ್ಫಿಲ್ ಮಾಡೋಕ್ಕಾಗಲ್ಲ, ಪದೇ ಪದೇ ಕೆಲಸದಲ್ಲಿ ಆಬ್ಸೆಂಟ್ ಆಗೋದಿರ್ಬೋದು, ಒಂದು ಸಮಾಜದಲ್ಲಿ ಅವರ ಒಂದು ಬಿಹೇವಿಯರ್ ಇರ್ಬೋದು, ಅದು ಬದಲಾವಣೆ ಆಗ್ತಾ ಹೋಗುತ್ತೆ. ಅದನ್ನು ನಾವು ಅಡಿಕ್ಷನ್ ಅಂತ ಹೇಳ್ತೀವಿ. ಅದು ಎಲ್ಲಿ ತನಕ ಹೋಗುತ್ತೆ ಅಂದರೆ, ಸಿ ಇದೊಂದು ಇಟ್ಸ್ ಎ ವೆರಿ ತಿನ್ ಲೈನ್ ಹೇಳ್ಬೋದು. ಒಬ್ಬ ವ್ಯಕ್ತಿ ಅದನ್ನು ಸೇವನೆ ಮಾಡ್ತಾ ಶುರು ಮಾಡ್ತಾ ಹೋದಾಗ ಅದೊಂದು ಅಭ್ಯಾಸ ಆಗಿ ಅದು ಯಾವಾಗ ಅದು ವ್ಯಸನ ಆಗುತ್ತೆ, ಆ ವ್ಯಕ್ತಿಗೆ ಅದರ ಒಂದು ಪರಿಣಾಮನೇ ಗೊತ್ತಾಗೋದಿಲ್ಲ. ಮೋಸ್ಟ್ ಆಫ್ ದಿ ಟೈಮ್ ಅವ್ರ ಫ್ಯಾಮಿಲಿ ಮೆಂಬರ್ಸು, ಫ್ರೆಂಡ್ಸು, ರಿಲೇಟಿವ್ಸು ಅಥವಾ ಇನ್ನೇನೋ ಒಂದು ಲೀಗಲ್ ಪ್ರಾಬ್ಲಮ್ಸಲ್ಲಿ ಸಿಕ್ಕಿಬಿದ್ದಾಗ ಅಥವಾ ಇನ್ನೇನೋ ಒಂದು ಅವನಿಗೆ ಅದರಿಂದ ಹೆಲ್ತ್ ರಿಲೇಟೆಡ್ ಒಂದು ಫಿಸಿಕಲ್ ಇರ್ಬೋದು, ಒಂದು ಸೈಕಾಲಜಿಕಲ್ ಎಫೆಕ್ಟ್ ಆದಾಗಷ್ಟೇ ನಮ್ಮ ಹತ್ರ ಬರ್ತಾರೆ. ಆ್ಯಂಡ್ ಮೋಸ್ಟ್ ಕಾಮನ್ಲಿ ಇದರಿಂದ ಅಲಾಂಗ್ ದೈಹಿಕ ಆರೋಗ್ಯದ ಮೇಲೆ ಪರಿಣಾಮದ ಜೊತೆಗೆ ಮಾನಸಿಕ ಆರೋಗ್ಯದ ಮೇಲೂ ಕೂಡ ಬಹಳ ದುಷ್ಪರಿಣಾಮ ಉಂಟಾಗ್ತದೆ. ಮೋಸ್ಟ್ ಕಾಮನ್ ಅಂದರೆ ಭಾಳ ಮುಖ್ಯವಾಗಿ ನಾವು ನೋಡ್ತಿರೋದು ಖಿನ್ನತೆ, ಡಿಪ್ರೆಷನ್, ಆಂಗ್ಸೈಟಿ, ಅತಿ ತೀವ್ರವಾದಂಥ ಮಾನಸಿಕ ಕಾಯಿಲೆಗಳಾದಂಥ ಸೈಕೋಸಿಸ್ ಅಂತ ಹೇಳ್ತೀವಿ. ಅದರಲ್ಲಿ ಅವರು ಅದು ಸಬ್ಸ್ಟೆನ್ಸ್ ತೊಗೊಂಡಾಗ ಏನಾಗುತ್ತೆ, ಅವ್ರಿಗೇನೋ ಕಿವಿಯಲ್ಲಿ ಶಬ್ದ ಕೇಳಿ ಬಂದಂಗೆ ಆಗೋದು, ಭಯ ಆಗೋದು, ಆತಂಕ ಜಾಸ್ತಿ ಆಗೋದು, ಒಂಥರ ದಿಗ್ಭ್ರಮೆಗೊಳಗಾಗೋದು. ಆ್ಯಂಡ್ ಈ ಒಂದು ಮಾದಕ ವಸ್ತುಗಳು ವೆರಿ ಅರ್ಲಿ ಏಜಲ್ಲಿ, ಎಸ್ಪೆಷಲಿ ಅಡೊಲೆಸೆಂಟ್ ಏಜಲ್ಲಿ ಬರ್ತಾ ಹೋದಾಗ ಏನಾಗುತ್ತೆ, ಅವನ ಒಂದು ಭೌತಿಕ ಬೆಳವಣಿಗೆಗಿರ್ಬೋದು, ಮಾನಸಿಕ ಬೆಳವಣಿಗೆಗೆ, ಅವನ ಒಂದು ದೈಹಿಕ ಬೆಳವಣಿಗೆಗೆ ಸಿಗ್ನಿಫಿಕೆಂಟ್ ಭಾಳ ಭಾಳ ಏನು ಭಾಳ ಅಫೆಕ್ಟ್ ಮಾಡುತ್ತೆ. ಅಂದರೆ ಅವನ ಒಂದು ಬೆಳವಣಿಗೆ ಭಾಳ ಕುಂಠಿತ ಮಾಡ್ತಾ ಹೋಗುತ್ತೆ. ಇವುಗಳಿಗೆ ಇವನು ಹೆಂಗೆ ಅಂದರೆ, ಸಿ ಇದಕ್ಕೆ ನಾವು ಬರೀ ಆ ವ್ಯಕ್ತಿಯ ಒಂದು ಅವನೇನೋ ಆ ಒಂದು ಚಟಕ್ಕೆ ಬಿದ್ದಿದ್ದಾನೆ, ಅವನಿಗೇನೋ ಒಂದು ಸೋಷಿಯಲ್ ಪ್ರೆಷರ್ ಇತ್ತು ಇಲ್ಲ ಪಿಯರ್ ಪ್ರೆಷರ್ ಇತ್ತು ಅನ್ನೋದಕ್ಕಿಂತ ಅಲ್ಲದೆ ಒಂದು ಮನೆಯ ವಾತಾವರಣ ಕೂಡ ಇದಕ್ಕೆ ಭಾಳ ಪ್ರಮುಖವಾದಂಥ ಒಂದು ಅಂಶ ಆಗುತ್ತೆ. ಇತ್ತೀಚಿನ ದಿನದಲ್ಲಿ ನಾವು ನೋಡ್ತೀವಿ, ಸಿ ಎಷ್ಟೊಂದು ನಾವು ನಮ್ಮ ಈಗ ನಮ್ಮ ಹತ್ರ ಬರ್ತಕ್ಕಂಥ ಎಷ್ಟೊಂದು ಈ ಸಬ್ಸ್ಟೆನ್ಸ್ ಅಥವಾ ಈ ಆಲ್ಕೋಹಾಲ್ ಇರ್ಬೋದು, ನಿಕೋಟಿನ್ ಇರ್ಬೋದು, ಗಾಂಜಾ, ಇವುಗಳ ಸೇವನೆಗೆ ಒಳಗಾದಂಥ ಸಾಕಷ್ಟು ಯುವಕರಲ್ಲಿ ನಾವು ಮುಖ್ಯವಾಗಿ ನೋಡೋದಂದರೆ ಫ್ಯಾಮಿಲಿಯಲ್ಲಿ ಸಾಕಷ್ಟು ಡಿಸ್ಕಾರ್ಡ್, ಅಂದರೆ ಒಂದು ಮನೆಯಲ್ಲಿ ಆಗ್ತಕ್ಕಂಥ ಪೇರೆಂಟಿಂಗ್, ಪೋಷಕರಲ್ಲಿ ಇರ್ತಕ್ಕಂಥ ಕೆಲವೊಂದು ಸಮಸ್ಯೆಗಳು, ಕೌಟುಂಬಿಕ ಸಮಸ್ಯೆಗಳು ಕೂಡ ಆ ಮಕ್ಕಳಿಗೆ ಒತ್ತಡ ಆಗ್ತಾ ಹೋಗುತ್ತೆ. ಅದಲ್ಲದೆ ಎಷ್ಟೊಂದು ಸರಿ ಏನಾಗುತ್ತೆ, ನಮ್ಮ ನೀವು ತಲೆ ಅಂತಲೇ ನೋಡಿರ್ಬೋದು, ನಮ್ಮ ಮನೇಲಿ ಈಗ ಹಿರಿಯವರು ತಂಬಾಕು ಜಗಿತಾ ಇರ್ತಾರೆ, ಅದೊಂಥರ ಸೋಷಿಯಲ್ ನಾರ್ಮ್ ಅಂತ ಆಕ್ಸೆಪ್ಟ್ ಮಾಡ್ಕೊಂಬಿಟ್ಟಿದ್ದಾರೆ. ಸೊ ಬಟ್ ಆ್ಯಕ್ಚುಲಿ ಅದು ನೋಡ್ತಾ ಹೋದಂಗೆ ಅದು ಒಂದು ಹಾನಿಕಾರಕ ವಸ್ತು. ಸೊ ಅದೇ ಥರ ನಾವು ಕೋಡಿಪೆಂಡೆನ್ಸಿ ಅಂತಲೇ ಹೇಳ್ತೀವಿ ಕೆಲವೊಮ್ಮೆ ಈ ಕೆಲವೊಂದು ಕಲ್ಚರಲ್ಲಿ. ಸಿ ಎಕ್ಸಾಂಪಲ್, ನಾನು ವೆನ್ ಐ ವಾಸ್ ಇನ್ ಅಸ್ಸಾಂ ನಾನು ಮಾಡ್ತಿರ್ಬೇಕಾದ್ರೆ ಅಲ್ಲೊಂದು ಏನಂದರೆ ಅಲ್ಲಿ ಆಲ್ಕೋಹಾಲ್ ಕನ್ಸಂಪ್ಷನ್ ಇಸ್ ಅ ಸೋಷಿಯಲ್ ನಾರ್ಮ್, ಬಟ್ ದೆರ್ ಇಸ್ ಎ ಲೈನ್, ಅದು ಯಾವಾಗ ಒಬ್ಬ ವ್ಯಕ್ತಿಗೆ ಅದು ಅನಾರೋಗ್ಯಕರ ರೀತಿಯಿಂದ ಅದು ಪರಿಣಾಮ ಉಂಟು ಮಾಡುತ್ತೆ, ಅದನ್ನು ನಾವು ಯಾವತ್ತೂ ಅದನ್ನ ನಾರ್ಮಲ್ ಅಥವಾ ಆರೋಗ್ಯಕರವಾದಂಥ ಸೇವನೆ ಅಂತ ಖಂಡಿತ ಭಾವಿಸೋಕ್ಕಾಗೋದೇ ಇಲ್ಲ. ಆದರೆ ಇದರಿಂದ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಮಾನಸಿಕ ಪ್ಲಸ್ ಇದಕ್ಕೆ ಇದೊಂದು ಸಾಮಾಜಿಕ ಒಂದು ಬೆಳವಣಿಗೆ ಮೇಲೆ ಸಾಕಷ್ಟು ಒತ್ತಡ ಉಂಟು ಮಾಡ್ತಿದೆ. ಆ್ಯಂಡ್ ಸಿ ನಮ್ಮ ದೇಶದ ಅತಿ ಹೆಚ್ಚು ಜನಸಂಖ್ಯೆ ಬಂದುಬಿಟ್ಟು ಯೂತ್, ಇಫ್ ಸೋ ಮಚ್ ಆಫ್ ಯೂತ್ ಆರ್ ಅಂದರೆ ಸಾಕಷ್ಟು ಯುವಜನತೆ ಈ ಒಂದು ಸಮಸ್ಯೆಗೆ ಒಳಗಾದಾಗ ಏನಾಗುತ್ತೆ, ಒಂದು ದೇಶದ ಕುಂಠಿತ ಖಂಡಿತ ಅಫೆಕ್ಟ್ ಆಗುತ್ತೆ. ದೀಸ್ ಆರ್ ದಿ ಮೈನ್ ಪಾಯಿಂಟ್ಸ್. ಆ್ಯಂಡ್ ನಮ್ಮ ಜೊತೆ ಡಾಕ್ಟರ್ ಶಿವರಾಜ್ ಸರ್ ಇದ್ದಾರೆ. ಇದರಿಂದ ಈ ಒಂದು ಮಾದಕ ವಸ್ತುಗಳ ಮಾದಕ ದ್ರವ್ಯಗಳ ಒಂದು ಸಂಬಂಧಪಟ್ಟಂತೆ ಕಾನೂನಿನ ರೀತಿಯ ಒಂದು ಸಲಹೆಗಳನ್ನು ಅವರು ನೆಕ್ಸ್ಟ್ ಪಾಯಿಂಟ್ಸಲ್ಲಿ ಹೇಳ್ತಾರೆ. ಡಾಕ್ಟರ್ ಸಚಿನ್ ಬಿ ಎಸ್ ಅವರು ಬಹಳ ಸಮರ್ಪಕವಾಗಿ ಮಾಹಿತಿಗಳನ್ನು ಮಾಡಿಕೊಟ್ರು. ಈಗ ಹುಬ್ಬಳ್ಳಿ ಧಾರವಾಡ ಸಹಾಯಕ ಪೊಲೀಸ್ ಆಯುಕ್ತರು, ಸೈಬರ್ ಕ್ರೈಮ್, ಎಕಾನಮಿಕ್ಸ್ ಮತ್ತು ನಾರ್ಕೋಟಿಕ್ಸ್ ಡಾಕ್ಟರ್ ಶಿವರಾಜ್ ಕಟಕ್ಭಾವಿ ಅವರು ಕೆಲವು ಮಹತ್ವದ ಮಾಹಿತಿಗಳನ್ನು ಹೇಳ್ತಾರೆ. ಅದನ್ನು ಕೇಳಿಕೊಂಡಂತಹ ನಮ್ಮ ಕೇಳುಗರು ತಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನು ಪಡ್ಕೊಳ್ಬಹುದು. ಧನ್ಯವಾದಗಳು ಮಾಲಾ ಅವರೇ, ಧನ್ಯವಾದಗಳು ಡಾಕ್ಟರ್ ಸಚಿನ್ ಸರ್. ಕಾನೂನಾತ್ಮಕವಾಗಿ ಏನು ಹೇಳಬೇಕು ಅಂತ ಹೇಳಿ ನನಗೆ ಹೇಳಿದರು ಡಾಕ್ಟರ್ ಅವರು. ಅದಕ್ಕಿಂತ ಮೊದಲು ಲಾ ಬಗ್ಗೆ ಕೆಲವೊಂದಿಷ್ಟು ವಿಚಾರ ಹೇಳಬೇಕಂತ ಇಷ್ಟಪಡ್ತೀನಿ. ವಾಟ್ ಈಸ್ ಆ್ಯಕ್ಚುಲಿ ಲಾ? ಕಾನೂನು ಏಕೆ ಬೇಕು? ಸಿ, ತಲತಲಾಂತರಗಳಿಂದ ನೋಡ್ತಾ ಬಂದಿರೋ ಹಾಗೆ ಒಂದು ಸೊಸೈಟಿಯಲ್ಲಿ ಒಂದು ಇಕ್ವಿಲಿಬ್ರಿಯಮನ್ನು ಮೇಂಟೈನ್ ಮಾಡಬೇಕು. ಆಮೇಲೆ ಸಮಾಜಘಾತಕ ಶಕ್ತಿಗಳಾಗಲಿ ಅಥವಾ ಯಾವುದೇ ಒಂದು ನ್ಯೂನ್ಯತೆಯನ್ನು ಸರಿಪಡಿಸುವುದರಲ್ಲಿ ನಮ್ಮದು ಏನು ಇಂಪಾರ್ಟೆನ್ಸ್ ಇರುತ್ತೆ ಅನ್ನೋದನ್ನು ಒಂದು ಚೌಕಟ್ಟಿನಲ್ಲಿ ಇಡಬೇಕಂತ ಒಂದು ಕಾನೂನು ಇರಬೇಕಾಗತ್ತೆ. ಅದರಲ್ಲಿ ರೂಲ್ಸು, ರೆಗ್ಯುಲೇಷನ್ಸು, ವಿಚ್ ದ ಸೊಸೈಟಿ ಈಸ್ ಎಕ್ಸ್ಪೆಕ್ಟೆಡ್ ಟು ಫಾಲೋ. ಅವರು ಅದನ್ನು ಫಾಲೋ ಮಾಡದೇ ಇದ್ದರೆ ದೇರ್ ವಿಲ್ ಬಿ ಸರ್ಟನ್ ಸೆಟ್ ಆಫ್ ಪನಿಷ್ಮೆಂಟ್ಸ್ ಅದಕ್ಕೆ ರಿಲೇಟೆಡ್ ಟು ಇರ್ತದೆ. ಅದೇ ರೀತಿಯಲ್ಲಿ ಕಮಿಂಗ್ ಟು ಅವರ್ ಪಾಯಿಂಟ್ ಆಫ್ ಡಿಸ್ಕಷನ್ನು, ನಾವಿವತ್ತು ಮಾದಕ ದ್ರವ್ಯದ ವ್ಯಸನ ಮತ್ತು ಅದರ ರಿಲೇಟೆಡ್ ಆಸ್ಪೆಕ್ಟ್ಸಲ್ಲಿ ಡಿಸ್ಕಸ್ ಮಾಡ್ತಿರುವ ಹಾಗೆ ನಮ್ಮಲ್ಲಿ ಕಾನೂನು, ಯಾವಾಗ ಕಾನೂನಾತ್ಮಕವಾಗಿ ಹೇಳಬೇಕಂತಂದರೆ ಏನು ಈ ಮಾದಕ ವಸ್ತು ರಿಲೇಟೆಡ್ ಕಾನೂನು ಆಗೇ ಇಲ್ವಾ ಏನು ಅಂತ ವಿಚಾರ ಮಾಡಿದರೆ, ಆ್ಯಕ್ಚುಲಿ ಭಾರತ ದೇಶದಲ್ಲಿ, ಆಮೇಲೆ ಇಂಡಿಯಾ, ದ ಅರ್ಸ್ಟ್ ವೈಲ್ ಇಂಡಿಯಾ ಬಿಫೋರ್ ಇಂಡಿಪೆಂಡೆನ್ಸ್, 1857 1870 ಓ ಪಿ ಎಂ ಆ್ಯಕ್ಟ್ ಅಂತ ಮಾಡಿದರು. ಆಮೇಲೆ ಡೇಂಜರಸ್ ಡ್ರಗ್ಸ್ ಆ್ಯಕ್ಟ್ ಅಂತ 1930 ಮಾಡಿದರು. ಸೊ ಈ ಎಲ್ಲ ಆ್ಯಕ್ಟ್ಸು ಅದನ್ನು ಅಡ್ರೆಸ್ ಮಾಡಿತ್ತೋ ಇಲ್ವೋ ಅನ್ನೋದು ಕಾಂಪ್ರಿಹೆನ್ಸಿವ್ ಆಗಿ ತಿಳ್ಕೊಳ್ಳಿಕ್ಕೆ ಆವಾಗ ಆ ನಿಟ್ಟಿನಲ್ಲಿ ಇನ್ನೂ ಆಗಿರಲಿಲ್ಲ. ಬಹುಶಃ ಬೇರೆ ಜಾಗತಿಕ ಮಟ್ಟದಲ್ಲಿ ಬೇರೆ ಬೇರೆ ಕಾನೂನುಗಳು ಆಗಲಿ ಅಥವಾ ಯಾವುದೋ ಈಗ ನಾವೇನಂತೀರಿ ಕನ್ವೆನ್ಷನ್ಸ್ ಅಂತೀವಿ, ಒಂದು ಪ್ರೋಟೋಕಾಲ್ಸ್ ಅಂತೀವಿ ಅಥವಾ ಟ್ರೀಟೀಸ್ ಅಂತೀವಿ, ಆ ಟ್ರೀಟೀಸ್ಗೆ ನಾವು ಭಾರತ ದೇಶವು ಆ ಟ್ರೀಟೀಸ್ಗೆ ಪಾರ್ಟಿಯಾದಾಗ ಅದನ್ನು ನಾವು ಸರ್ಟನ್ ಆಬ್ಲಿಗೇಷನ್ಸ್ ಬಂದುಬಿಡುತ್ತೆ. ನಾವು ಕಂಪಲ್ಸರಿ ಕೆಲವೊಂದಿಷ್ಟು ಆಸ್ಪೆಕ್ಟ್ಸಲ್ಲಿ ಈ ಲೀಗಲ್ ನಾರ್ಮ್ಸನ್ನು ತರಲೇಬೇಕು ಅನ್ನೋದು ಒಂದು ಒಂದು ಒಬ್ಲಿಗೇಷನ್ ಬರುತ್ತೆ, ಒಂದು ಕಂಪಲ್ಷನ್ ಆ ಥರ. ಸೊ ಹಾಗಾಗಿ ನಮ್ಮ ದೇಶದಲ್ಲಿ 1985 ದ ನಾರ್ಕೋಟಿಕ್ ಡ್ರಗ್ಸ್ ಆ್ಯಂಡ್ ಸೈಕೋಟ್ರೋಪಿಕ್ ಸಬ್ಸ್ಟನ್ಸಸ್ ಆ್ಯಕ್ಟ್ ಅಂತ ಹೇಳಿ ತಂದರು. ಆಮೇಲೆ ಆ್ಯಕ್ಟ್ ಅಂತ ಅನ್ನೋದು ಇಟ್ ಈಸ್ ಅ ಸ್ಕೆಲ್ಟನ್ ಆ್ಯಕ್ಟ್ ಇರುತ್ತೆ, ಫ್ಲೆಶ್ ಆ್ಯಂಡ್ ಸ್ಕಿನ್ ಆಮೇಲೆ ಆ್ಯಡ್ ಮಾಡಿ ರೂಲ್ಸು ಬೈಲಾಸು ಎಲ್ಲ ರೂಲ್ಸು ಆ್ಯಡ್ ಮಾಡಿ ಅಕಾರ್ಡಿಂಗ್ ಟು ದ ಸಿಚುವೇಶನ್ಸ್ ಅದನ್ನು ಮಾಡಿಫೈ ಮಾಡಿ ಈಗ ತಕ್ಕಂಗೆ ಪನಿಷ್ಮೆಂಟ್ಸ್ ಆಯಿತು ಅಥವಾ ಹೇಗೆ ಎವಾಲ್ವ್ ಆಗ್ತಾ ಇರುತ್ತೆ ವೆನ್ ಇಟ್ ಪರ್ಟೆನ್ಸ್ ಟು ಕ್ರೈಮ್ ಅಂತಂದರೆ ಪೀಪಲ್ ಆರ್ ಅಡಾಪ್ಟಿಂಗ್ ಟು ಸೆವರಲ್ ಮೆಥಡ್ಸ್ ಟು ಕಮಿಟ್ ಎನಿ ಪರ್ಟಿಕ್ಯುಲರ್ ಅಫೆನ್ಸ್. ಸೊ ಆ ಥರದಲ್ಲಿ ಸೊ ಹಾಗಾಗಿ ಪನಿಷ್ಮೆಂಟು ಅದಕ್ಕೆ ಕಮೆನ್ಸುರೇಟ್ಲಿ ಚೇಂಜಸ್ ಆಗ್ತಾ ಬರಬೇಕಾಗತ್ತೆ. ಸೊ ಆ ನಿಟ್ಟಿನಲ್ಲಿ NDPS ಆ್ಯಕ್ಟ್ ಒಂದು ಸದ್ಯಕ್ಕಿರೋ ಕಾಂಪ್ರಿಹೆನ್ಸಿವ್ ಆ್ಯಕ್ಟ್ ಇದೆ. ಸೊ ಅದರಲ್ಲಿ ಸ್ಟ್ರಿಂಜೆಂಟ್ ಪ್ರೊವಿಷನ್ಸ್ ಅಂತಾರೆ, ಅಂದರೆ ಸ್ಟ್ರಿಕ್ಟ್ ಪ್ರೊವಿಷನ್ಸ್ ಇದೆ ಏನಕ್ಕೆ ಕಂಟ್ರೋಲು ಮತ್ತು ರೆಗ್ಯುಲೇಷನ್ ಆಫ್ ಡ್ರಗ್ಸ್ ಅದೇ ನಿಟ್ಟಿನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಡಾಕ್ಟರ್ ಸಚಿನ್ ಅವರು ಹೇಳ್ತಾ ಇದ್ದರು ಇಂಡಿವಿಜುವಲ್ ಆಸ್ಪೆಕ್ಟಲ್ಲಿ ಅವನ ಆ ವ್ಯಕ್ತಿಯ ಮಾನಸಿಕವಾಗಿ ಅವನಿಗೆ ಇಂಪ್ಯಾಕ್ಟ್ ಆಗುತ್ತೆ, ಅದರ ಜೊತೆ ಸೋಷಿಯಲ್ ಇಂಪ್ಯಾಕ್ಟು ಇರುತ್ತೆ. ಅದರಿಂದ ಅವರು ಹೇಳಿದ್ರು ಪೀರ್ ಪ್ರೆಷರು, ಬೇರೆಯವರನ್ನು ನೋಡಿ ನಾವು ಕಲಿಯೋದು ಇರುತ್ತೆ. ಆಮೇಲೆ ಇದು ಏನೋ ಒಂದು ಅದು ಇನ್ ಪರ್ಟಿಕ್ಯುಲರ್ ಮೆನ್ಷನ್ ಮಾಡಬೇಕಂದ್ರೆ ಕಿಕ್ಕು, ಆ ಪರ್ಟಿಕ್ಯುಲರ್ ಇದರಲ್ಲಿ ನನಗೆ ಇದು ಸಿಗಬಹುದು ಏನೋ ಅಂತ ಅಂದ್ಕೊಂಡು ಏ ಅವನು ಮಾಡ್ತಾನೆ, ಈಗ ಫಾರ್ ಎಕ್ಸಾಂಪಲ್ ಸಿಗರೆಟ್ ಸೇದೋದಾಗಲಿ ಅವನು ಮಾಡ್ತಾನೆ, ಹಿ ಲುಕ್ಸ್ ಲೈಕ್ ಅ ಹೀರೋ. ಹಾಂ, ಆ್ಯಂಡ್ ಈವನ್ ದ ವೈಭವೀಕರಣ ಅಂತಾರಲ್ಲ, ಒಂದು ಮೂವಿ ಆಗಲಿ ಒಂದು ನಾಟಕದಿಂದಾಗಲಿ ಅಥವಾ ಯಾವುದೇ ಒಂದು ವಿಚಾರದಲ್ಲಿ ಅದರಿಂದ ಇಂಪ್ಯಾಕ್ಟ್ ಬಿದ್ದು ಈಗ ಗ್ಲೋರಿಫಿಕೇಶನ್ ಆಫ್ ಒಂದು ವಿಲನ್ ಕ್ಯಾರೆಕ್ಟರ್ ಆಗ್ತಾ ಇದೆ ರೀಸೆಂಟ್ ಮೂವಿ ಟ್ರೆಂಡ್ಸಲ್ಲಿ. ಸೊ ಅವೆಲ್ಲನೂ ಒಂದು ಆ್ಯಂಗಲಲ್ಲಿ ಇಂಪ್ಯಾಕ್ಟ್ ಬೀಳುತ್ತೆ. ಸೊ ಆ ವಿಚಾರದಲ್ಲಿ ಒನ್ ಹ್ಯಾಸ್ ಟು ನೋ ವಾಟ್ ಆರ್ ದ ಲೀಗಲ್ ಪ್ರೊವಿಷನ್ಸ್ ವಿಚ್ ವಿ ಶುಡ್ ನಾಟ್ ಕ್ರಾಸ್, ರ್ಯಾದರ್ ವಿಚ್ ಆರ್ ವೆರಿ ಮಚ್ ಪ್ರೊಹಿಬಿಟೆಡ್ ಇನ್ ದ ನೇಷನ್. ಸೊ ಅದನ್ನು ತಿಳ್ಕೊಂಡು ಆ ನಿಟ್ಟಿನಲ್ಲಿ ಎಡುವುದೇ ತಮ್ಮ ಯೂತ್ಫುಲ್ ಏಜನ್ನು ಪ್ರಾಪರ್ಲಿ ಯೂಸ್ ಮಾಡ್ಕೋಬೇಕು. ಯಾಕಂದರೆ ಡಾಕ್ಟರ್ ಅವರು ಮೆನ್ಷನ್ ಮಾಡ್ತಾಯಿದ್ರು ಕಿ ಈ ಯೂತನ್ನು ಡೈಗ್ರೆಸ್ ಮಾಡೋದು, ಈಗ ಇಂಡಿಯಾದಲ್ಲಿ ಪಾಪ್ಯುಲೇಷನ್ ಅದಕ್ಕೇನಂತಾರೆ ಒಂದು ಎಕನಾಮಿಕ್ ಕನ್ಸೆಪ್ಟ್ ಬರುತ್ತೆ ಡೆಮೋಗ್ರಫಿಕ್ ಡಿವಿಡೆಂಡ್ ಅಂತ. ಸೊ ಅಂದರೆ ಮೋರ್ ಯೂತ್ ಅಂದರೆ ಮೋರ್ ವರ್ಕಿಂಗ್ ಪಾಪ್ಯುಲೇಷನ್. ಸೊ ಅವರು ಯಾವುದೋ ಒಂದು ಇದು ಆ್ಯಂಗಲಲ್ಲಿ ಬೇರೆ ಮಿಸ್ಡೈರೆಕ್ಟ್ ಆಗಿ ಅಥವಾ ಇಲ್ ಡೈರೆಕ್ಟ್ ಆಗಿ ಹೋಗೋದ್ರಿಂದ ಇಟ್ ವಿಲ್ ಹ್ಯಾವ್ ಇಂಪ್ಯಾಕ್ಟ್ ಆನ್ ದ ಡೆವಲಪ್ಮೆಂಟ್ ಆಫ್ ನೇಷನ್. ಸೊ ಆದ ಕಾರಣ ಈ ಲೀಗಲ್ ಆಸ್ಪೆಕ್ಟ್ಸಲ್ಲಿ ಯಾವುದೇ ಒಂದು ಕಾನೂನು ಮಾಡಬೇಕಂತಂದರೆ ಅದರದ ತಾಳೆ ನೋಡಿ ಎಲ್ಲ ಪರೀಕ್ಷೆ ಮಾಡಿ ಅದಕ್ಕೆ ಯಾವ ಥರ ಲಾಗು ಮಾಡಬಹುದು ಅಂತ ತಿಳ್ಕೊಂಡು ಮಾಡಿದ್ದಂಥ ಕಾನೂನಿದೆ. ಸೊ ಅದರಲ್ಲಿ ಏನು ಪ್ರೊವಿಷನ್ಸ್ ಇದೆ ಏನು ನಾವು ಮೀನ್ ವೈಲ್ ಡಿಸ್ಕಸ್ ಮಾಡುವ, ಐ ವುಡ್ ರ್ಯಾದರ್ ಮಾಲಾ ಮೇಡಮ್ ಅವರಿಗೆ ಕೇಳ್ಕೊತೀನಿ ಕಿ ಕ್ವಶನ್ಸ್ ಏನಾದರೂ ಇತ್ತಂದರೆ ಇನ್ ಕೇಸ್ ವಿ ಗ್ರ್ಯಾಜುವಲಿ ವಿಲ್ ಟೇಕ್ ಅಪ್ ದ ಕ್ವಶನ್. ಖಂಡಿತ, ಎಸ್, ಧನ್ಯವಾದಗಳು ಸರ್. ನಮ್ಮ ಕೇಳುಗರು ಬಹಳ ಕಾತರದಿಂದ ನೀವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀರಿ ಅವರ ಸಮಸ್ಯೆಗಳಿಗೆ ಅಂತ ಕಾಯ್ತಾ ಇದ್ದಾರೆ. ಮೊದಲು ಅವರ ಪ್ರಶ್ನೆಗಳನ್ನು ನೋಡೋಣ. ಹಲೋ, STM ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ. ನಿಮ್ಮ ರೇಡಿಯೋ ಸೆಟ್ ದೂರಿಟ್ಟು ಪ್ರಶ್ನೆ ಕೇಳಬೇಕು. ನಮಸ್ತೆ ಮೇಡಮ್. ನಮಸ್ತೆ. ಡಾಕ್ಟರ್ಗೆ ಹಾಗೂ ಮಾಲಾ ಸಂಭ್ರಾಣಿಯವರಿಗೂ ಹಾಗೂ ಡಾಕ್ಟರ್ ಶಿವರಾಜ್ಗೂ ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ. ನಾನು ಶಿರೋಳದಿಂದ ನೇಮಿತ ಕೇಳೋದು ಉದಯ್ ಟೇಲರ್ ಸರ್ ಮಾತಾಡ್ತಾ ಇರೋದು. ಉದಯ್ ಅವರ ಕೇಳ್ರಿ ಪ್ರಶ್ನೆ. ಈಗ ಮಾದಕ ವಸ್ತುಗಳನ್ನ ಸರ್ಕಾರದ ಚೌಕಟ್ಟಿನಲ್ಲಿ ಯಾಕೆ ಬ್ಯಾನ್ ಮಾಡುದಿಲ್ರಿ? ಒಂದ್ ಪ್ರಶ್ನೆ. ಎಣ್ಣೆದ್ರಿ ಉತ್ಪಾದನೆಯನ್ನ ಬಂದ್ ಮಾಡಿದ್ರ ಯುವಕರು ಯಾಕೆ ಬಲಿ ಆಗ್ತಾರ? ನೀವು ಏನ್ ಕೇಳ್ತಾ ಇದ್ದೀರಿ ಉದಯ್ ಅವರು ಅಂತ ಹೇಳಿದ್ರೆ, ನಮ್ಮ ಕಮಿಷನರ್ ಸರ್ ಅದನ್ನೇ ಹೇಳಿದ್ರು, ಅದು ಯಾವುದೇ ರೀತಿ ಕಾನೂನಿನ ಚೌಕಟ್ಟಿನಲ್ಲಿ ಬರ್ತದೆ ಅಂತ ಹೇಳಿಲ್ಲ. ಅವ್ರು ಉತ್ತರ ಹೇಳ್ತಾರೆ ಕೇಳ್ರಿ, ಉತ್ತರ ಹೇಳ್ತಾರೆ ಕೇಳ್ರಿ. ನಮಸ್ತೆ. ನಮಸ್ತೆ ಸರ್. ತಾವು ಹೇಳಿದ್ರಿ, ಈಗ ನಾನು ನಿಮ್ಮ ಕ್ವಶನ್ ಅನ್ನ ಸ್ವಲ್ಪ ರೀಫ್ರೇಮ್ ಮಾಡ್ತೀನಿ, ಇಫ್ ಯು ಅಗ್ರಿ. ಈಸ್ ಕಲ್ಟಿವೇಷನ್ ಆಫ್ ಗಾಂಜಾ ಲೀಗಲ್ಲೋ ಅಥವಾ ಇಲ್ಲೀಗಲ್ಲೋ? ನಾವು ಯಾಕೆ ಅದನ್ನು ಬೆಳಿಲಿಕ್ಕೇನೆ ಯಾಕೆ ನಾವು ಅದನ್ನು ಪರ್ಮಿಷನ್ ಕೊಡ್ತೀವಿ ಅನ್ನೋದು, ಆಮೇಲೆ ಅದನ್ನೇ ಕಟ್ ಮಾಡಿದರೆ ಬೇರೆ ಸಹಿತ ತೆಗೆದು ಬಿಡ್ಬೋದು ಅಂತ ನೀವು ಈ ನಿಟ್ಟಿನಲ್ಲಿ ತಮ್ಮ ಪ್ರಶ್ನೆ ಇದೆ ಅನ್ಕೋತೀವಿ. ಅಂದ್ರೆ ನೀವು ಸರ್ಕಾರದ ಚೌಕಟ್ಟಿನ ಈಗ ಮಾಡಿದ್ರಂದ್ರೆ ಯಾಕೆ ಯುವಕರ ಬಲಗೆ ಆಗ್ತಾರ? ಎಸ್ ಎಸ್ ಸರ್, ಎಸ್ ಸರ್. ಈಗ ಗ್ರಾಮೀಣ ಪ್ರದೇಶದೊಳಗ ಬಹಳ ಜನ ಇದಕ್ಕೆ ಬಲಿ ಆಗಾಕತ್ತಾರ ಸರ್. ಅದಕ್ಕೆ ನೀವು ಎಲ್ಲಾ ಅಧಿಕಾರದೊಳಗೆ ಅದೀರಿ ಸರ್, ನೀವು ನಿಮ್ಮಿಂದ ಏನಾರ ಮಾಡಕ್ ಆಗತ್ತನ ಇಲ್ಲ ಅಂತ ನಂದು ಪ್ರಶ್ನೆ ಸರ್. ಒನ್ ಥಿಂಗ್ ಕಾನೂನಾತ್ಮಕವಾಗಿ ಹೇಳ್ತೀನಿ. ಇದು ಏನು ನಾನು ತಮಗೆ ಹೇಳಿದೆ, ಎನ್ ಡಿ ಪಿ ಎಸ್ ಆ್ಯಕ್ಟು, ಆ ಆ್ಯಕ್ಟ್ನಲ್ಲಿ ಸೆಕ್ಷನ್ಸ್ ಇದೆ, ಸೆಕ್ಷನ್ 8-9 ಪ್ರೊವೈಡ್ ಏನು ಮಾಡುತ್ತೆ ಅಂತಂದರೆ, ಕಲ್ಟಿವೇಷನ್ನು ಗಾಂಜಾನ ಮಾಡಲಿಕ್ಕೆ ಯಾವುದೂ ಪ್ರೊವಿಷನ್ ಇಲ್ಲ ಸರ್. ನೀವು ಅದನ್ನು ಬೆಳಿಲಿಕ್ಕೆ ಯಾವುದೂ ಪ್ರೊವಿಷನ್ ಇಲ್ಲ. ಆಮೇಲೆ ಅದನ್ನು ಸೆಕ್ಷನ್ 20 20A ಅಂತ ಬರುತ್ತೆ, ಅದರಲ್ಲಿ ಪನಿಷ್ಮೆಂಟು ಇದೆ ಸರ್. ಅದು ಪನಿಷ್ಮೆಂಟ್ ಯಾವುದಂತಂದರೆ ಒಂದು ರಿಗರಸ್ ಪನಿಷ್ಮೆಂಟ್ ಅಂತಾರೆ, ಒಂದು 10 ಮ್ಯಾಕ್ಸಿಮಮ್ 10 ಕೊಡ್ಬೋದು, ಜೊತೆಗೆ 1,00,000 ಪನಿಷ್ಮೆಂಟು ಇದೆ. ಸೊ ಮೀನ್ ವೈಲ್ ಇಲ್ಲಿ ಒಂದು ತಮ್ಮದು ಒಂದು ಸಣ್ಣ ಕ್ವಶನಲ್ಲಿ, ವೆದರ್ ಇಟ್ ಈಸ್ ಲೀಗಲ್ ಆರ್ ಇಲ್ಲೀಗಲ್, ಅಫ್ಕೋರ್ಸ್ ಇಟ್ ಈಸ್ ಇಲ್ಲೀಗಲ್. ಆದರೆ ಒಂದು ಈ ಗಾಂಜಾ ಮತ್ತು ಓ ಪಿ ಎಮ್ ಇದರಲ್ಲಿ, ಇಫ್ ಡಾಕ್ಟರ್ ಮೇ ಅಗ್ರಿ, ಡಾಕ್ಟರ್ ಅವರು ಜೊತೆಗಿದ್ದಾರೆ, ಏನಿದೆ ಅಂದರೆ ಒಂದು ಅನಾಲ್ಜೆಸಿಕ್ ಪ್ರಾಪರ್ಟಿ ಅಂತ ಬರುತ್ತೆ. ಸೊ ಅಂದ್ರೆ ಪೇನ್ ಕಿಲ್ಲರ್, ಪೇನ್ ಕಿಲ್ಲಿಂಗ್ ಕಡಿಮೆ ಮಾಡ್ತಕ್ಕಂಥ ಒಂದು ಅಂಶ. ಸೊ ಅದು ಮೆಡಿಸಿನಲ್ ಯೂಸು. ಸೊ ಆಮೇಲೆ ಮತ್ತೊಂದೇನಿದೆ, ಇಂಡಸ್ಟ್ರಿಯಲ್ ಯೂಸು ಇರುತ್ತೆ, ಹೆಂಪ್ ಅಂತ ಬರುತ್ತೆ. ಆಮೇಲೆ ಅದರ ತೊಗಟೆ ಕೆಲವೊಂದಿಷ್ಟು ಅದರದ ಯೂಸ್ಫುಲ್ನೆಸ್ ಇದೆ. ಸೊ ಅದಕ್ಕೆ ಆ ಪರ್ಟಿಕ್ಯುಲರ್ ಬೆಳೆಯೋದಕ್ಕೆ ಕಲ್ಟಿವೇಷನ್ಗೆ ಗೌರ್ಮೆಂಟ್ದಿಂದ ಲೈಸೆನ್ಸ್ ಕೊಡ್ತಾರೆ, ಪರ್ಮಿಟ್ ಕೊಡ್ತಾರೆ. ದಟ್ ವಿಲ್ ಬಿ ಕಂಟ್ರೋಲ್ಡ್ ಬೈ ಸೆಂಟ್ರಲ್ ಗೌರ್ಮೆಂಟು. ಪರ್ಮಿಟ್ ಕಂಟ್ರೋಲ್ ಆ್ಯಂಡ್ ರೆಗ್ಯುಲೇಷನ್ನು ಸೆಂಟ್ರಲ್ ಗೌರ್ಮೆಂಟ್ದವ್ರು ಮಾಡ್ತಾರೆ. ಅದನ್ನು ಯಾವುದೇ ರೀತಿಯಲ್ಲಿ ಅದು ಬಹಳಷ್ಟು ಸ್ಕ್ರೂಟಿನಿಯಾಗಿ ಒಂದು ಪರ್ಮಿಷನ್ ಆಗಿದ್ದಿರುತ್ತೆ. ಆಮೇಲೆ ಅದರ ಮೇಲೆ ಸ್ಟ್ರಿಕ್ಟ್ ರೆಗ್ಯುಲೇಷನ್ ಆ್ಯಂಡ್ ಸೂಪರ್ವಿಷನ್ ಇರುತ್ತೆ. ಸೊ ಹಾಗಾಗಿ ಬೆಳೆಯೋದು ಫಾರ್ ದ ಪರ್ಪಸ್ ಆಫ್ ಮೆಡಿಸಿನ್ನು ಆ್ಯಂಡ್ ಇಂಡಸ್ಟ್ರಿಯಲ್ ಪರ್ಪಸ್ ಈಸ್ ಅಲೋಡ್ ಟು ದ್ಯಾಟ್ ಎಕ್ಸ್ಟೆಂಟ್. ಬಟ್ ಬಾಕಿ ನೀವು ಅದನ್ನು ಮಾರುವುದಕ್ಕಾಗಿ, ಆ ಮಾದಕ ವಸ್ತುವನ್ನು ಬೇರೆಯವರಿಗೆ ಮಾರಿ ಅದರಿಂದ ಹಣ ಗಳಿಸುವುದಕ್ಕಾಗಿ ಏನಾದರೂ ಮಾಡಿದರೆ, ಸೆಕ್ಷನ್ 20(a) ಪ್ರಕಾರ ಅದರಲ್ಲಿ ಪನಿಷ್ಮೆಂಟ್ ಇರೋದು, ಅದು ರಿಗರಸ್ ಇಂಪ್ರಿಸನ್ಮೆಂಟ್ ಅಂತಾರೆ. ಅಂದರೆ ಇಂಪ್ರಿಸನ್ಮೆಂಟ್ ಮಾಡುವಾಗ ನಿಮಗೆ ಅಲ್ಲಿ ಲೇಬರ್ ಕೂಡ ಇರುತ್ತೆ, ನೀವು ಕೆಲಸನೂ ಮಾಡಬೇಕು, ಅದ್ರ ಜೊತೆಗೆ ಇಂಪ್ರಿಸನ್ಮೆಂಟ್ ಇರುತ್ತೆ 10 ಜೊತೆಗೆ 1,00,000 1,00,000 ಫೈನು ಇರುತ್ತೆ. ಸರಿಗ, ಸಾಮಾನ್ಯ ಜನರಿಗೆ ಗಾಂಜಾ ಅಂತನ ಗೊತ್ತಿರುವುದಿಲ್ಲ. ಅವ್ರ ಮನೆಯೊಳಗ ಏನು ಜಾಗದೊಳಗೆ ಕೈ ತೋಟದೊಳಗೋ ಬೆಳ್ಕೊಂಡ್ರೆ ಅದನ್ನ ಕಿತ್ತು ಹಾಕ್ಬೇಕು ಅನ್ನೋದು ಸಾಮಾನ್ಯ ತಿಳುವಳಿಕೆ ಅರ್ತ್ಕೋಬೇಕು ಅಂತ ನೀವು ಹೇಳ್ತೀರಾ. ಮ್ಯಾಮ್, ಅದಕ್ಕೆ ದೇರ್ ಇಸ್ ಎ ಕಾಮನ್ ನೇಮ್, ಇಟ್ಸ್ ಎ ವೀಡ್. ಓಕೆ, ಸೀ ದ ಲೋಕಲ್ ನೇಮ್ ಇಸ್ ವೀಡ್. ವೀಡ್ ಅಂದ್ರೆ ಒಂದು ಕಳೆ ಕಳೆ. ಸೊ ಅದು ಬೈ ಹ್ಯಾಂಡ್ ಮಿಸ್ಟೇಕನ್ಲಿ. ಮ್ಯಾಮ್, ಈಗ ಐ ಥಿಂಕ್ ನೀವು ಈ ಕಡೆ ನೀವೆಲ್ಲ ಈ ಪ್ರದೇಶದಲ್ಲಿ ಎಕ್ಸಾಂಪಲ್, ಈಗ ಎಲ್ಲರದು ಹಾರ್ವೆಸ್ಟಿಂಗ್ ಆದಮೇಲೆ ನೆಕ್ಸ್ಟ್ ಹೊಸದಾಗಿ ಅವ್ರು ಏನಾದ್ರು ಕಲ್ಟಿವೇಟ್ ಮಾಡಬೇಕು ಅಂದರೆ ಕೆಲವೊಂದು ಕಡೆ ಇದು ಎಲ್ಲ ಹೊಲಗಳಿಗೆ ಸ್ವಲ್ಪ ಬೆಂಕಿ ಹಚ್ಚಿಬಿಟ್ಟು ಇದು ಮಾಡ್ತಾರೆ, ನೋಡಿದಿರಾ? ಆ ಟೈಮಲ್ಲಿ ನಮ್ಮಲ್ಲಿ ಕೆಲವೊಬ್ಬರು ಪೇಷಂಟ್ಸ್ ಬರ್ತಾರೆ, ಅವ್ರ ಬಿಹೇವಿಯರ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಆ ಒಂದು ವೀಡ್ ಅದು ನೀವು ಬರ್ನ್ ಮಾಡಿದಾಗ ಇಟ್ ಎಮಿಟ್ಸ್ ದೋಸ್ ಕೆಮಿಕಲ್, ಆ ಒಂದು ರಾಸಾಯನಿಕ ವಸ್ತುಗಳು ಅಥವಾ ಹೊಗೆಯಲ್ಲಿ ಏನು ಬರುತ್ತೋ ಅದರಿಂದನೂ ಕೂಡ ಕೆಲವೊಬ್ಬರಿಗೆ ಅದು ಮೆದುಳಿನ ಮೇಲೆ ಪ್ರಚೋದನಕವಾಗಿ ಅಫೆಕ್ಟ್ ಆದಾಗಲೂ ನಮ್ಮಲ್ಲಿ ಬರ್ತಾರೆ. ಸೊ ದೀಸ್ ಇವೆಲ್ಲ ನಮ್ಮ ಮೆದುಳಿಗೆ ಡೈರೆಕ್ಟಾಗೆ ಖಂಡಿತ ಅಫೆಕ್ಟ್ ಮಾಡ್ತಕ್ಕಂಥ ಅಂಶಗಳು ಅದರಲ್ಲಿದೆ. ಒಂದು ಅವ್ರಿಗೆ ಸರ್, ಒಂದು ಉದಯಕುಮಾರ್ ಒಂದು ಪ್ರಶ್ನೆ ಕೇಳಿದ್ರ, ಸಿ ಅವರ ಒಂದು ಪ್ರಶ್ನೆ ಒಂದು ರೀತಿಯಲ್ಲಿ ನೋಡಿದರೆ ಸರಿಯಾಗಿದೆ. ಸೊ ಈಗ ಅವ್ರಿಗೊಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಈಗ ನೀವು ಬೆಂಕಿ ತಗೊಳ್ಳಿ, ಈಗ ಬೆಂಕಿನ ನೀವು ಅದನ್ನು ಯಾವ ಥರ ಯೂಸ್ ಮಾಡ್ತೀರ ಅದು ನಿಮಗೆ ಅದು ಸಹಾಯ ಮಾಡುತ್ತೆ. ನೀವಾಗಂತ ಅದಕ್ಕೆ ಡೈರೆಕ್ಟ್ ಕೈಯಲ್ಲಿ ಇಡೋಕ್ಕಾಗುತ್ತಾ? ಸಿ ಅದು ನೀವು ಕುಕ್ಕಿಂಗಿಗೆ ಯೂಸ್ ಮಾಡ್ಬೋದು, ವಾಟರ್ನ ಬಾಯ್ಲ್ ಮಾಡೋಕ್ಕೆ ಯೂಸ್ ಮಾಡ್ಬೋದು, ಅದನ್ನು ಪವರ್ ಜನ್ರೇಟ್ ಮಾಡೋಕ್ಕೆ ಯೂಸ್ ಮಾಡೋದು. ಬಟ್ ದೇರ್ ಇಸ್ ಎ ವೇ. ಸಿ ಪ್ರತಿಯೊಂದು ಈ ಮಾದಕ ವಸ್ತು ಮಾದಕ ದ್ರವ್ಯಗಳ ಮೇಲೆ ಅಪಾಯಕಾರಿ ಅಂತ ಬರೆದಿದ್ರು, ಸಿ ಈಗ ಅದು ಜನಗಳು ಸೇವನೆ ಮಾಡ್ತಾರೆ, ಬಟ್ ಅದೇ ಅದರದ್ದು ಮೆಡಿಸಿನಲ್ ಯೂಸ್ ಇರೋದ್ರಿಂದ ಈ ನಮ್ಮ ಗೌರ್ಮೆಂಟ್ ಇರ್ಬೋದು, ಡಿಪಾರ್ಟ್ಮೆಂಟ್ಸ್ ಇರ್ಬೋದು, ಅದಕ್ಕೊಂದು ಲೀಗಲ್ ಫ್ರೇಮ್ ಅಥವಾ ಒಂದು ಕಾನೂನಿನ ರೀತಿಯಿಂದ ಚೌಕಟ್ಟಿನಲ್ಲಿ ಅವಕ್ಕೊಂದು ಪರ್ಮಿಷನ್ ಕೊಟ್ಟಿದ್ದಾರೆ. ಸೊ ಅದ್ರ ಮೇಲೆ ಮೀರಿ ಸೇವನೆ ಮಾಡ್ತಕ್ಕಂಥ ವ್ಯಕ್ತಿ, ಅವನಿಗೆ ಯಾವಾಗ ಅವನಿಗೆ ಅದು ದುಷ್ಪರಿಣಾಮ ಆಗ್ತದೆ ಅವನ ಒಂದು ಸಾಮಾಜಿಕ ಜೀವನದಲ್ಲಿ, ಆರ್ಥಿಕ ಜೀವನದಲ್ಲಿ, ಅವನ ಒಂದು ವೈವಾಹಿಕ ಜೀವನದಲ್ಲಿ ಇರ್ಬೋದು, ಆಮೇಲೆ ವೈಯಕ್ತಿಕ ಜೀವನದಲ್ಲಿ, ದೆನ್ ವಿ ಕಾಲ್ ಇಟ್ ಆಸ್ ಎ ಡಿಸಾರ್ಡರ್ ಆ್ಯಂಡ್ ಈ ಹ್ಯಾಟ್ಸ್ ಅವರು ಅವಾಗ ಬಂದು ಸಹಾಯ ತಗೋಬೇಕಾಗ್ತದೆ. ಹಲೋ ಹಲೋ, ಎಸ್ ಟಿ ಎಂ ಡಾಕ್ಟರ್, ಹಲೋ, ನಿಮ್ಮ ರೇಡಿಯೋ ಸೆಟ್ಟಿಂದ ದೂರ ಬಂದು ಪ್ರಶ್ನೆ ಕೇಳಬೇಕು. ಹಲೋ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ. ನಿಮ್ ಪ್ರಶ್ನೆ ಕೇಳಿ. ಇಂಡಿಯಾದೊಳಗ ಔಟ್ ಆಫ್ ಕಂಟ್ರೋಲ್ ಐತ್ರಿ ಇದು. ಯಾವ್ದು ಸರ್ ಇನ್ನೊಮ್ಮೆ ಹೇಳಿ. ಈಗ ಇದು ಪ್ರಶ್ನೆ ಮಾಡಕತ್ತಿದಲ್ಲ ಸರ್, ಈ ಒಂದು ನಾರ್ಕೋಟಿಕ್ಸ್, ಈ ಮಾದಕ ವಸ್ತು, ಮಾದಕ ದ್ರವ್ಯಗಳು ಪ್ರಪಂಚದಾದ್ಯಂತ ಇದರ ಸೇವನೆ ಇದೆ. ಅದರಿಂದ ಸಾಕಷ್ಟು ಜನಗಳು ಅನಾರೋಗ್ಯದಿಂದ ನರಳುತ್ತಾ ಇದ್ದಾರೆ. ಆ್ಯಂಡ್ ಅದು ಇನ್ನ ಜಾಸ್ತಿ ಆಗ್ತಿದೆ ಹೊರತು ಕಡಿಮೆ ಆಗ್ತಾ ಇಲ್ಲ. ಇದು ಇಂಡಿಯಾದಲ್ಲ, ಇಡೀ ಪ್ರಪಂಚದಾದ್ಯಂತ ಎಲ್ಲಾ ದೇಶಗಳಲ್ಲೂ ಇದೆ. ಮುಂದಿನ ಕರೆ. ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ. ಹಲೋ, ಹಲೋ, ಹಲೋ, ಹಲೋ. ನಾ ಧ್ರುವ ಬಾಲ್ಕೋಟೆ ಮಾತಾಡ್ಕತ್ತೀನಿ. 74 ಇಯರ್ಸ್ ಓಲ್ಡ್ ಬ್ಲೈಂಡ್ ಇದ್ದೀನಿ. ಡಾಕ್ಟರ್ಗೆ ಮತ್ತೆ ಸಹಾಯಕ ಆಯುಕ್ತರಿಗೆ ನಮಸ್ಕಾರಗಳು. ಇಂಟಾಕ್ಸಿಕೇಟಿಂಗ್ ಡ್ರಗ್ ಮೋಸ್ಟ್ಲಿ ಫಾರ್ ಸರ್ಜಿಕಲ್ ಪರ್ಪಸ್ ಯೂಸ್ ಮಾಡೋದು, ಜನಸಾಮಾನ್ಯರು ಯೂಸ್ ಮಾಡಿರ್ತಾರೆ. ಅದಾಗಿ ನ್ಯೂ ಇಯರ್ ಬಂದದ ಎಲ್ಲ ಕಿಡ್ನಿ ಬ್ರೈನ್ ಎಲ್ಲ ಎಫೆಕ್ಟ್ ಮಾಡ್ತದೆ. ಅಲ್ಲದೇ ಮೇಲೆ ಡಿಮೆನ್ಷಿಯಾ ಕ್ರಿಯೇಟ್ ಮಾಡ್ತದೆ, ಡಿಪ್ರೆಷನ್ಗೆ ಹೋಗ್ತಾರೆ, ಅಲ್ಲಿಂದ ಅವ್ರಿಗೆ ಶಾಕ್ ಟ್ರೀಟ್ಮೆಂಟ್ ಕೊಡ್ಬೇಕಾಗ್ತದೆ. ಇವೆಲ್ಲ ಆಗ್ತಾವೆ. ಅದಕ್ಕೆ ಪ್ಲೀಸ್ ಅವೇರ್ನೆಸ್ ಮೂಡಿಸ್ಬೇಕು. ಮತ್ತು ಸಾಹೇಬರಿಗೆ, ಪೊಲೀಸ್ ಆಯುಕ್ತ ಸಾಹೇಬರಿಗೆ ಹೇಳಿದ್ರೆ ಮೋಸ್ಟ್ಲಿ ಕ್ರೈಮ್ಸ್ ಆಗು ಇಂಥ ನಾರ್ಕೋಟಿಕ್ ಡ್ರಗ್ಸ್ ಇದೆ, ಅವ್ನು ಬ್ಯಾನ್ ಮಾಡಬೇಕು. ಜೈಲ್ ಹೆಂಗ್ ಸಹಿತ ಬಂದ್ಬಿಟ್ಟು ಜೈಲ್ ಹೆಂಗ್ ಸಹಿತ ಕೈದಿಗಳಿಗೆ ಅವು ಹೆಂಗಾರ ಸಪ್ಲೈ ಆಗ್ತಾವೆ ಅವನ್ನೆಲ್ಲ. ಅದಕ್ಕೆ ಅದು ಪ್ಲೀಸ್ ಅವನ್ನೆಲ್ಲ ಕಂಟ್ರೋಲ್ ಮಾಡಬೇಕು. ಇವೆಲ್ಲ ಮಾಡೋದ್ರಿಂದ ಜನಸಾಮಾನ್ಯ ನಾರ್ಮಲ್ ಆಗ್ತಾರೆ. ಆದ್ರೆ ಈ ನ್ಯೂ ಇಯರ್ ಬಂದ್ರೆ ಭಾಳ ಡೇಂಜರ್ ಇರ್ತದೆ, ಅದಕ್ಕೆ ಇವೆಲ್ಲ ಕಂಟ್ರೋಲ್ ಮಾಡ್ಕೊಂತ ನನ್ನ ಅಭಿಪ್ರಾಯ ಡಾಕ್ಟರ್. ಸರ್ ಸರ್ ಥ್ಯಾಂಕ್ ಯು ಫಾರ್ ಯುವರ್ ಒಪಿನಿಯನ್ ಸರ್. ಈಗ ಹೇಗಿದೆ, ಮಲ್ಟಿ ಪ್ರಾಂಗ್ಡ್ ಅಪ್ರೋಚ್ ಅಂತ ಹೇಳಿ ನಾವು ಎಲ್ಲಾದರೂ ಒಂದು ಕಡೆಯಿಂದ ಅವೇರ್ನೆಸ್ ಆ್ಯಂಗಲಲ್ಲಿ ಮಾಡಬೇಕು, ಒಂದು ಕಡೆಯಿಂದ ಡೆಟರೆನ್ಸ್, ಬಿಕಾಸ್ ಅದು ನಾವು ಸೋಷಿಯಲ್ ಮಿನೇಸು, ಒಂದು ಸಮಾಜ ಘಾತಕ ಒಂದು ಇರ್ತಕ್ಕಂಥದ್ದು ಇರೋದ್ರಿಂದ ಅದಕ್ಕೆ ನಾವು ಸ್ಟ್ರಿಕ್ಟಾಗಿ ನಾವು ಅದನ್ನು ಅದರ ಮೇಲೆ ಆ್ಯಕ್ಟ್ ಮಾಡಬೇಕಾಗತ್ತೆ. ಆ್ಯಂಡ್ ಅವೇರ್ನೆಸ್ ಫ್ರಂಟಲ್ಲಿ ಈಗ ಕಾಲೇಜು ಬೇರೆ ಬೇರೆ ವಿದ್ಯಾರ್ಥಿಗಳನ್ನು ಆಯಿತು, ಯೂತ್ಫುಲ್ ಪಾಪ್ಯುಲೇಷನನ್ನು ಅಡ್ರೆಸ್ ಮಾಡೋದರಲ್ಲಿ ನಾವು ಪೊಲೀಸರಷ್ಟೇ ಅಲ್ಲ, ಬೇರೆ ಎಲ್ಲ ವಿಂಗ್ನವರು ಇದಕ್ಕೆ ಕೋಆರ್ಡಿನೇಟ್ ಮಾಡಿಕೊಂಡು ಈಗಾಗಲೇ ನಮ್ಮ ಕೇಂದ್ರ ಸರ್ಕಾರದಿಂದ I4C ಕೆಲವೊಂದಿಷ್ಟು ಎನ್ಕಾರ್ಡ್ ಅಂತ ಹೇಳಿ ಬರುತ್ತೆ, ನಾರ್ಕೋಟಿಕ್ ಕೋಆರ್ಡಿನೇಷನ್ ಕಮಿಟಿಯಲ್ಲಿ ಜಿಲ್ಲಾಧಿಕಾರಿಯವರ ನೇತೃತ್ವದಲ್ಲಿ ಅದು ಕಂಡಕ್ಟ್ ಮಾಡ್ತಾರೆ. ಅದರ ಆ ಆ್ಯಂಗಲಲ್ಲಿ ಎಲ್ಲ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸು, ಲೈಕ್ ಎಜುಕೇಷನ್ DDPI ಅವರಾಗಲಿ, BU ಅವರಾಗಲಿ, ಆಮೇಲೆ ಬೇರೆ ಬೇರೆ ಕಾಲೇಜ್ ಸಂಸ್ಥೆಗಳಾಗಲಿ, ಡ್ರಗ್ ಕಂಟ್ರೋಲರ್ ಅವರಾಗಲಿ, ಎಕ್ಸೈಸ್ ಡಿಪಾರ್ಟ್ಮೆಂಟ್, ಎಲ್ಲರೂ ಕೋಆರ್ಡಿನೇಟ್ ಮಾಡಿಕೊಂಡು ಅದರದ್ದು ಅವೇರ್ನೆಸ್ ರಿಲೇಟೆಡ್ ಆಸ್ಪೆಕ್ಟ್ಸಲ್ಲಿ ನಾವು ಆಮೇಲೆ ಹತೋಟಿ ಹೇಗೆ ತರೋದು. ಈಗ ನಾನೇ ಮೆನ್ಷನ್ ಮಾಡ್ತಾ ಇದ್ದೆ, ಡೆಟರೆನ್ಸ್ ಅಂತ ತಂದರೆ ಸ್ಟ್ರಿಕ್ಟಾಗಿ ಆ್ಯಕ್ಟ್ ಮಾಡೋದರಲ್ಲಿ ಪನಿಷ್ಮೆಂಟು ಆ್ಯಕ್ಟ್ ಹೇಳೋ ಪ್ರಕಾರ ಭಾಳಷ್ಟು IPC ಇಂಡಿಯನ್ ಪಿನಲ್ ಕೋಡ್ ಮೊದಲನೆಯದು, ಈಗ BNS ಇದೆ. ಸೊ ಅದರಲ್ಲಿ ಪ್ರೊವಿಷನ್ಸ್ ಪನಿಷ್ಮೆಂಟಲ್ಲಿ ಸಿಂಪಲ್ ಇಂಪ್ರಿಸನ್ಮೆಂಟು ಆ ಥರ ಇದೆ, ಬಟ್ NDPS ಆ್ಯಕ್ಟು ಈ ಕಾಯ್ದೆಯಲ್ಲಿ ರಿಗರಸ್ ಇಂಪ್ರಿಸನ್ಮೆಂಟೇ ಇದೆ. ಆಮೇಲೆ ಮೋಸ್ಟ್ ಆಫ್ ದ ಟೈಮ್ 10 ವರ್ಷ, ಆಮೇಲೆ ಎಕ್ಸ್ಟೆಂಡ್ ಟು ಅಪ್ ಟು ಕಮರ್ಷಿಯಲ್ ಕ್ವಾಂಟಿಟಿ ಅಂತ ಬರುತ್ತೆ, ಅದರಲ್ಲಿ 20 ವರ್ಷದವರೆಗೂ ಪನಿಷ್ಮೆಂಟ್ ಎಕ್ಸ್ಟೆಂಡ್ ಮಾಡ್ಬೋದು. ದ್ಯಾಟ್ ಡಿಪೆಂಡ್ಸ್ ಆನ್ ದ ವಿಸ್ಡಮ್ ಆಫ್ ದ ಜಡ್ಜ್ ಹೂ ಈಸ್ ಡೆಲಿವರಿಂಗ್ ದ ಜಜ್ಮೆಂಟ್. ಆ್ಯಂಡ್ ಅಲಾಂಗ್ ವಿತ್ ದ್ಯಾಟ್ ಅದ್ರ ಜೊತೆ ಫೈನೂ ಇದೆ, ಅರೌಂಡ್ ಲ್ಯಾಕ್ಸ್ ಟುಗೆದರ್ ಫೈನೂ ಹಾಕ್ಬೋದು. ಸೊ ಇದರಲ್ಲಿ ಇದು ಎರಡು ಆ್ಯಂಗಲಲ್ಲಿ ಅಷ್ಟೇ ಅಲ್ಲದೆ ಸೊಸೈಟಲ್ ಆ್ಯಂಗಲಲ್ಲಿ, ಮನೆಯಲ್ಲಿ ಸೂಪರ್ವಿಷನ್ ಆಗಲಿ, ಆಮೇಲೆ ಶಿಕ್ಷಕರಲ್ಲಿ ಅಥವಾ ಒಬ್ಬ ಸಾಮಾನ್ಯ ರೆಸ್ಪಾನ್ಸಿಬಲ್ ನಾಗರಿಕ, ರೆಸ್ಪಾನ್ಸಿಬಲ್ ಸಿಟಿಸನ್ನು, ಏನೋ ಒಂದು ಇಲ್ಲಿ ನಡೀತಾ ಇದೆ ಅಂದರೆ ಅದರ ಬಗ್ಗೆ ಮಾಹಿತಿ ಕೊಡೋದಾಗಲಿ, ಇದು ಎಲ್ಲನೂ ಕೈ ಜೋಡಿಸಿದಾಗಲೇ ಈ ಥರ ಒಂದು ಡ್ರೆಕೋನಿಯನ್ ಆಸ್ಪೆಕ್ಟನ್ನು, ಈ ಥರ ಒಂದು ಇದನ್ನು ನಾವು ಹತೋಟಿಯಲ್ಲಿ ತರ್ಬೋದು ಅನ್ನೋದು ನಂದು ಒಪಿನಿಯನ್ ಡಾಕ್ಟ್ರೆ. ಖಂಡಿತ ಸರ್. ಆ್ಯಕ್ಚುಲಿ ಈಗ ನಾವು ನಮ್ಮ ದೇಶನ ಎಲ್ಲ ಪ್ರತಿ ಟೈಮ್ ನಾವು ಪ್ರಜಾಪ್ರಭುತ್ವ, ಜನರಿಂದ ಜನರಿಗಾಗಿ ಜನಸೇವೆ. ಸೊ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಮಾದಕ ವಸ್ತು, ಮಾದಕ ದ್ರವ್ಯಗಳ ಒಂದು ಇದನ್ನ ಕಂಟ್ರೋಲ್ ಮಾಡಲಿಕ್ಕೆ ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ, ಬರೀ ಪೊಲೀಸು, ಕಾನೂನು, ಡಾಕ್ಟರ್ಸು, ಇನ್ನು ಸೋಷಲ್ ಆರ್ಗನೈಸೇಷನ್ಸ್ ಅಷ್ಟೇ ಜವಾಬ್ದಾರಿ ತಗೊಂಡು ಪ್ರತಿಯೊಬ್ಬ ವ್ಯಕ್ತಿನೂ ಎದ್ದು ನಿಂತು ಎಚ್ಚೆತ್ಕೊಂಡು, ಅದೊಬ್ಬ ಒಬ್ಬ ಕಾಮನ್ ಮ್ಯಾನ್ ಇರ್ಬೋದು, ಒಬ್ಬ ಅಗ್ರಿಕಲ್ಚರಿಸ್ಟ್ ಇರ್ಬೋದು, ಒಬ್ಬ ಫಾರ್ಮರ್ ಇರ್ಬೋದು, ಒಬ್ಬ ಬಿಸ್ನೆಸ್ ಮ್ಯಾನ್, ಎಲ್ಲರೂ ಎಚ್ಚೆತ್ಕೊಂಡು ಕೈ ಜೋಡಿಸಿದಾಗಲೇ ಈ ಒಂದು ಸಮಸ್ಯೆಗೆ ನಾವು ಸಂಪೂರ್ಣ ಒಂದು ಪುಲಿಸ್ ಸ್ಟಾಪ್ ಅಥವಾ ಸಮಸ್ಯೆ ಬಗೆಹರಿಸ್ಬೋದು. ಸರ್, ಈಗ ನಾನು ಕೇಳ್ತೀನಿ, ಬಹಳಷ್ಟು ಜನರಿಗೆ ಏನು ಅನ್ನಿಸ್ತದೆ, ಇದನ್ನು ಬಹುಶಃ ಮಾರೋರು, ಟ್ರೇಡಿಂಗ್ ಮಾಡೋರು, ಜನರಿಗೆ ಹಂಚೋರು ಅಷ್ಟೇ ಶಿಕ್ಷೆಗೆ ಒಳಪಡ್ತಾರೆ, ಪನಿಷ್ಮೆಂಟ್ ಅವ್ರಿಗೆ ಸಿಗ್ತದೆ ಅಂತ. ಇದನ್ನು ಸೇವನೆ ಮಾಡೋರಿಗೂ, ಡ್ರಗ್ ಅಬ್ಯೂಸ್ ಮಾಡೋರಿಗೂ ಶಿಕ್ಷೆ ಅದನ್ನೋ ಹೇಗೆ ಅಂತ. ಕನ್ಸಂಪ್ಷನ್ಗೂ ಒಂದು ಪ್ರೊವಿಷನ್ ಇದೆ, ಸೆಕ್ಷನ್ 27 ಆಫ್ NDPS ಆ್ಯಕ್ಟಲ್ಲಿ. ಅದರಲ್ಲಿ ಕನ್ಸಂಪ್ಷನ್ ಮಾಡೋರು, ಈ ಡ್ರಗ್ಗನ್ನು ಕನ್ಸ್ಯೂಮ್ ಮಾಡೋರಿಗೂ ಸಹಿತ ನಾವು ಅವ್ರನ್ನ ಅಫೆಂಡರ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಅದರಲ್ಲಿ ಎರಡು ಥರ ಇದೆ. ಒಂದು, ನೀವು ಈಗ ಸಿಂಥೆಟಿಕ್ ಡ್ರಗ್ಸಲ್ಲಿ, ಫಾರ್ ಎಕ್ಸಾಂಪಲ್ ಕೊಕೇನು, ಡೈಎಸ್ಟೈಲ್ ಮಾರ್ಫಿನ್ ಅಂದರೆ ಲೈಕ್ ಹೆರೋಯಿನು, ಇವು ಆಮೇಲೆ ಒಂದು ಸ್ಪೆಸಿಫಿಕ್ ಡ್ರಗ್ಸನ್ನು ಅಫಿಷಿಯಲ್ ಗೆಜೆಟ್ ಆಫ್ ಇಂಡಿಯಾದಲ್ಲಿ ಮೆನ್ಷನ್ ಮಾಡ್ತಾರೆ. ಅದನ್ನು ಒಂದು ವೇಳೆ ಸೇವಿಸಿದ ಮೇಲೆ ಅವರು ಸಿಕ್ಕಿಬಿದ್ದರೆ ಅವರಿಗೆ ಇಂಪ್ರಿಸನ್ಮೆಂಟ್, ರಿಗರಸ್ ಇಂಪ್ರಿಸನ್ಮೆಂಟ್ ಓನ್ಲಿ, ಎಕ್ಸ್ಟೆಂಡೆಡ್ ಅಪ್ ಟು ಒನ್ ಇಯರ್ವರೆಗೂ ಇರುತ್ತೆ. ಅಲಾಂಗ್ ವಿತ್ ದ್ಯಾಟ್ ಒಂದು 20,000 ದುಡ್ಡು ಸಹಿತ, ಅವ್ರ ಫೈನು ಸಹಿತ ಆಗ್ಬೋದು ಅದು. ಆಮೇಲೆ ಅದನ್ನು ಬಿಟ್ಟು ಮತ್ತೊಂದು ಆಸ್ಪೆಕ್ಟ್ ಏನಿದೆ, ಅದರ್ ದೆನ್ ದೀಸ್ ಡ್ರಗ್ಸ್, ನಾನೇನು ಹೇಳಿದ್ನಲ್ಲ ಈಗ ಕೊಕೇನು, ಮಾರ್ಫಿನು, ಹೆರೋಯಿನ್ ಇತರನ್ನು ಬಿಟ್ಟು, ಲೈಕ್ ಈಗ ಕಾಮನ್ಲಿ ಅಂತಂದರೆ ಈಗ ಫೀಮು, ಆಮೇಲೆ ಗಾಂಜಾ, ಇದರ ಸೇವನೆಯಲ್ಲಿ ಸಿಕ್ಕಿಬಿದ್ದರೆ ಅವರಲ್ಲಿ ಇಂಪ್ರಿಸನ್ಮೆಂಟ್ ಅವರಿಗೆ ಇರುತ್ತೆ. 6 months ಇಂಪ್ರಿಸನ್ಮೆಂಟು ಅಥವಾ ಅವ್ರು 10,000 ಅವರಿಗೆ ಫೈನ್ ಮಾಡಿ ಬಿಡ್ಬೋದು. ಯೂಶ್ವಲಿ ಕಂಪೌಂಡೇಬಲ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. ಇಲ್ಲಿ ಒಂದು ಇದರದ ಯುನೀಕ್ನೆಸ್ ಇದೆ ಮೇಡಮ್, ಕನ್ಸಂಪ್ಷನ್ ಆಸ್ಪೆಕ್ಟಲ್ಲಿ ಯೂಶ್ವಲಿ ದ ಬರ್ಡನ್ ಆಫ್ ಪ್ರೂಫ್, ಅಥವಾ ನಾವು ಅದನ್ನು ಅಫೆನ್ಸದ ರಿಲೇಟೆಡ್ಡು ಬರ್ಡನ್ ಟು ಪ್ರೂವ್ ವೆದರ್ ಅವರು ಮಾಡಿದ್ದಾರೆ ಇಲ್ವಾ ಅಂತ, ತವನ ಹತ್ರ ಒಂದು ಏನೋ ಒಂದು 2 gram ಇತ್ತು ಅಥವಾ 3 gram ಇತ್ತು, ಅದನ್ನು ಕನ್ಸಂಪ್ಷನ್ಗೆ ಇಟ್ಕೊಂಡಿದ್ದಾನೆ ಅಥವಾ ಅದನ್ನು ಪ್ರೂವ್ ಮಾಡಲಿಕ್ಕೆ, ಅದು ದ್ಯಾಟ್ ಬರ್ಡನ್ ಲೈಸ್ ವಿತ್ ದ ದ್ಯಾಟ್ ಪರ್ಸನ್, ವಾಟ್ ಹೂ ಹ್ಯಾಸ್ ಬಿನ್ ಕಾಟ್, ಅವ್ರನ್ನ ಯಾರು ಹಿಡ್ದಿರ್ತಾರಲ್ಲ ಅವನ ಮೇಲೆ ಇರುತ್ತೆ ಅದು. ಯೂಶ್ವಲಿ ಪೊಲೀಸರ ಯಾವುದೇ ಒಂದು ಇದರಲ್ಲಿ ಪೊಲೀಸರು ಎಸ್ಟಾಬ್ಲಿಷ್ ಮಾಡಬೇಕಾಗತ್ತೆ, ಬಟ್ ಈ ವಿಚಾರದಲ್ಲಿ ಅವನು ಎಷ್ಟು ಬರ್ಡನ್ ಆಫ್ ಪ್ರೂಫ್ ಲೈಸ್ ವಿತ್ ದಟ್ ವಿಕ್ಟಿಮ್. ಸೊ ಈ ವಿಚಾರದಲ್ಲಿ ಒಂದು ತಾವು ಹೇಗೋ ಒಂದು ವಿಷಯ ರೈಸ್ ಮಾಡಿದ್ದೀರಿ ಅಂತ, ನಮ್ಮ ಹುಬ್ಬಳ್ಳಿ ಧಾರವಾಡ ಸಿಟಿ ನಮ್ಮ ಹೊಸ ಕಮಿಷನರ್ ಸಾಹೇಬರು ಬಂದಮೇಲೆ ಒಂದು 4 ಆಯಾಮಗಳಲ್ಲಿ ನಾವು ಕನ್ಸಂಪ್ಷನ್ ಡ್ರೈವ್ ಮಾಡಿದ್ದೀವಿ ಮೇಡಮ್. ಈಗ ಯಾರ್ಯಾರು ಕನ್ಸ್ಯೂಮರ್ಸ್ ಇರ್ತಾರಲ್ಲ ಅವರನ್ನು ಅಂದರೆ ನಾವು ಫಸ್ಟೇ ಪಾಯಿಂಟ್ ಔಟ್ ಮಾಡಿರ್ತೀವಿ ಇವರೆಲ್ಲ ಇವರೆಲ್ಲ ಇರ್ಬೋದು ಅಂತ, ಅವ್ರನ್ನ ತಂದು ಟೆಸ್ಟ್ ಮಾಡಿಸಿ ಅವರು ಪಾಸಿಟಿವ್ ಆದರೆ ಅದರ ರಿಲೇಟೆಡ್ FIR ಮಾಡಿ, ಆಮೇಲೆ ನೆಗೆಟಿವ್ ಆದರೆ ಅವ್ರನ್ನ ಬಿಟ್ಟು, ಆಮೇಲೆ ಯಾರ್ಯಾರು ಪಾಸಿಟಿವ್ ಆಗಿತ್ತು ಒಂದೇ ಆ್ಯಂಗಲಲ್ಲಿ ನಾವೇನು ಮಾಡಿದ್ವಿ, ಪನಿಷ್ಮೆಂಟ್ ಆ್ಯಂಗಲಲ್ಲಿ ಒಂದಾಯಿತು. ಆಮೇಲೆ ಅದೇ ಯಾರು ಕನ್ಸ್ಯೂಮ್ಷನಲ್ಲಿ ಪಾಸಿಟಿವ್ ಬಂದವರನ್ನು ತಂದೆ ತಾಯಿ ಅವರು ಬಂಧು ಬಾಂಧವರನ್ನು ಕರೆಸಿ ಒಂದು ಸಮಾಲೋಚನೆ ಮಾಡಿಸಿ, ಆಮೇಲೆ ಇಫ್ ಎಟ್ ಆಲ್ ದೇ ನೀಡ್ ಎನಿ ರಿಹ್ಯಾಬಿಲಿಟೇಷನ್ ರಿಲೇಟೆಡ್ ಆಸ್ಪೆಕ್ಟ್ಸಲ್ಲಿ ಅದನ್ನು ಸಹಿತ ಮಾಡೋ ಪ್ರಯತ್ನ ನಾವು ಮಾಡಿದ್ವಿ. ಇದು ನಾನು ಐ ಪರ್ಸ್ನಲಿ ಡಿಪಾರ್ಟ್ಮೆಂಟು ಆಯಿತು ಅಥವಾ ನನ್ನ ಪರ್ಸ್ನಲಿ ಇಟ್ ವಾಸ್ ಅ ಸಕ್ಸಸ್ ಅಂತ ನನಗೆ ಅನಿಸುತ್ತೆ. ಯಾಕಂತಂದರೆ 4 July ಸ್ಟಾರ್ಟ್ ಮಾಡಿ ಆಗಸ್ಟ್ನಲ್ಲಿ 2 ಡ್ರೈವ್ ಮಾಡಿದ್ವಿ, ಸೆಪ್ಟೆಂಬರಲ್ಲಿ ಒಂದು ಡ್ರೈವ್ ಮಾಡಿದಾಗ ನಂಬರ್ ಆಫ್ ಟೆಸ್ಟ್ ವಾಟ್ ವಿ ಕಂಡಕ್ಟೆಡ್ ದೇ ವೇರ್ ಆನ್ ಇನ್ಕ್ರೀಸಿಂಗ್ ಟ್ರೆಂಡ್ ಮೇಡಮ್. ಅಂದರೆ ಫಸ್ಟ್ ಒಂದು 400-450, ಕೊನೆಗೆ ಬಂದಾಗ 500-600 ನಾವು ಟೆಸ್ಟ್ ಮಾಡಿದ್ವಿ. ಆವಾಗ ಸ್ಟಾರ್ಟಿಂಗಲ್ಲಿ ಏನು ಪಾಸಿಟಿವಿಟಿ ಇತ್ತಲ್ಲ, ಪಾಸಿಟಿವ್ ರೇಟು ಕ್ರಮೇಣ ಅದು ಡಿಕ್ಲೈನ್ ಆಗ್ತಾ ಬಂತು. ಪ್ರೊಬ್ಯಾಬ್ಲಿ ನಾವು ಆ ಕನ್ಸ್ಯೂಮರ್ಸನ್ನು ಏನೋ ಒಂದು ಹಿಡಿದಿಕ್ಕುವಲ್ಲಿ ಏನೋ ಪ್ರಯತ್ನದಲ್ಲಿ ಸ್ವಲ್ಪ ಮಟ್ಟಿಗೆ ಸಕ್ಸಸ್ ಆಗಿದೆ ಅಂತ ನಾನು ಕೊತ್ತೀನಿ. ಬಟ್ ದಿಸ್ ಈಸ್ ಅ ನೆವರ್ ಎಂಡಿಂಗ್ ಪ್ರೊಸೆಸ್, ಐ ಶುಡ್ ಅಡ್ಮಿಟ್. ಇದು ನೆವರ್ ಎಂಡಿಂಗ್ ಪ್ರೊಸೆಸ್, ನಾವು ಇದನ್ನೇ ಕಂಟಿನ್ಯೂ ಮಾಡಬೇಕು, ಸಸ್ಟೈನ್ಡ್ ಎಫರ್ಟ್ ಯಾವತ್ತು ಇರಬೇಕಂತ ನಂದು ಒಂದು ಒಪಿನಿಯನ್ ಇದೆ ಮೇಡಮ್. ಡಾಕ್ಟರ್ ಸಚಿನ್ BS ಅವರೇ, ಈಗ ಒಂದು ಸಾಮಾನ್ಯವಾಗಿ ಗೇಟ್ವೇ ಡ್ರಗ್ ಅಂತ ಕರೀತಾರೆ ಸಬ್ಸ್ಟೆನ್ಸ್ ಅಬ್ಯೂಸ್ನಲ್ಲಿ, ಅದು ಯಾವುದು, ಅದಕ್ಕೆ ಯಾಕೆ ಹಂಗಂತಾರೆ ಅಂತ. ಯಾ ಮ್ಯಾಮ್, ಇದು ಗೇಟ್ವೇ ಡ್ರಗ್ ಅಂತ ಹೇಗೆ ಕಾನ್ಸೆಪ್ಟ್ ಬಂತು ಅಂದರೆ, ಯಾವುದೇ ಒಬ್ಬ ವ್ಯಕ್ತಿ ಈ ಒಂದು ಸಬ್ಸ್ಟೆನ್ಸ್ ಅಥವಾ ಮಾದಕ ದ್ರವ್ಯ ವಸ್ತು ಅಥವಾ ಅವನ ಮೆದುಳಿಗೆ ಪ್ರಚೋದನಕಾರಿ ಕೊಡ್ತಕ್ಕಂಥ ವಸ್ತುಗಳು, ಸೊ ಮೊದಲನೇದಾಗಿ ಆ ಒಂದು ಸಬ್ಸ್ಟೆನ್ಸ್ ತೊಗೊಂಡಾಗ ಅದು ಅವನಿಗೆ ತನ್ನ ಮನಸ್ಸಿನ ಮೇಲೆ ತನ್ನ ಮೆದುಳಿನ ಮೇಲೆ ಉಂಟು ಮಾಡ್ತಕ್ಕಂಥ ಏನು ಪರಿಣಾಮ ಇರುತ್ತೆ, ಸಿ ಮೋಸ್ಟ್ ಆಫ್ ದಿ ಟೈಮ್ ಇದು ಒಂಥರ ಬಿಹೇವಿಯರ್. ಇಫ್ ಯು ಲುಕ್ ಅಟ್ ಯಾವುದೋ ಒಂದು ಈ ಸಬ್ಸ್ಟೆನ್ಸ್ ಯೂಸ್ ಯಾಕೆ ಮನುಷ್ಯ ರಿಪೀಟೆಡಾಗಿ ಮಾಡ್ತಾ ಹೋಗ್ತಾನೆ ಅಂದರೆ, ಅವನಿಂದ ಅದರಿಂದ ಸ್ಟಾರ್ಟಿಂಗಲ್ಲಿ ಬರ್ತಕ್ಕಂಥ ಒಂದು ಪಾಸಿಟಿವ್ ಚೇಂಜಸ್. ಸೊ ಕಾಮನ್ ಗೇಟ್ವೇ ಡ್ರಗ್ ಬಂದುಬಿಟ್ಟು ನಿಕೋಟಿನ್ ಅಥವಾ ತಂಬಾಕು, ಅದರಿಂದ ಆಲ್ಕೋಹಾಲ್ ಸ್ಟಾರ್ಟ್ ಆಗುತ್ತೆ ಅಂದರೆ ಮದ್ಯವ್ಯಸನ, ಅಲ್ಲಿಂದ ಈ ಒಂದು ಗಾಂಜಾ, ಅಲ್ಲಿಂದ ಓಪಿಯಂ. ಸೊ ಅದೇ ಥರ ದೇರ್ ಆರ್ ಹ್ಯಾಲುಸಿನೋಜನ್ಸ್ ಅಂತ ಬಂದಿದೆ, MDMA ಅಂತ ಕೇಳಿರ್ಬೋದು, ಎಕ್ಸ್ಟೇಸಿ ಅಂತ ಹೇಳಿರ್ಬೋದು. ಹೀಗೆ ಹೇಳ್ಬೋದು ಗೇಟ್ವೇ ಡ್ರಗ್ ಅಂದ್ರೆ ಇದರಿಂದ ಶುರುವಾಗಿ ಬೇರೆ ಆ ಒಂದು ಪ್ರಪಂಚಕ್ಕೆ ಹೋದಾಗ ಇದೊಂಥರ ಚಕ್ರದಲ್ಲಿ ಅಭಿಮನ್ಯು ಹೋದಂಗೆ ಹೊರಗೆ ಆರಾಮ ಹೋಗ್ತಾರೆ, ಹೊರಗೆ ಬರೋದು ಬಹಳ ಕಠಿಣ. ಈಗ ನಿಕೋಟಿನ್ ಅನ್ನ ನೀವು ಗೇಟ್ವೇ ಡ್ರಗ್ ಅಂತ ಹೇಳ್ತೀರಿ, ಇಟ್ ಇಸ್ ಎ ಗೇಟ್ವೇ ಡ್ರಗ್. ನಮ್ಮ ಕೇಳುಗರಲ್ಲಿ ವಿನಂತಿ, ಚುಟುಕಾಗಿ ಪ್ರಶ್ನೆ ಕೇಳಬೇಕು, ಸಮಯ ಇಲ್ಲ. ಹಲೋ ಹಲೋ ಹಲೋ ಮೇಡಮ್. ಹಾ ಕೇಳ್ರಿ ಪ್ರಶ್ನೆ ಚುಟುಕಾಗಿ ಕೇಳ್ರಿ. ನಮ್ಮದೇ ಒಬ್ರಿ ಎರಡ್ ಮೂರ್ ಸರಿ ಕುಡಿಯೋದು ಬಿಟ್ಟು ಬಿಟ್ಟು ಮತ್ ಕುಡೋದ ಮನೆ. ತಮ್ಮ ಹೆಸರು ಹೇಳ್ರಿ, ತಮ್ಮ ಹೆಸರು ಹೇಳ್ರಿ. ನನ್ನ ಹೆಸರು ನಾನು ಕನಾಪುರ ತಾಲೂಕಿನ ಪುಂಡ್ಲಿ ಕಸ್ಟೋಳಿ ಕಸ್ಟೋಳಿಯಿಂದ ಪುಂಡ್ಲಿ ಕಂತೆ ಮಾತಾಡೋದ್ರಿ. ಹಾ ಪುಂಡ್ಲಿಕ್ ಅವ್ರ ಕೇಳ್ರಿ ಪ್ರಶ್ನೆ. ಇದು ಬಹಳ ಟೆನ್ಷನ್ ಆಗಿದ್ರಿ ಮೇಡಮ್ ನಮ್ಗ. ಹಾಂ ಪುಂಡ್ಲಿಕ್ ಅವರ, ಈ ಪ್ರಶ್ನೆಗೆ ನಾನು ಡಾಕ್ಟರ್ ಸಚಿನ್ ಆನ್ಸರ್ ಮಾಡ್ತೀನಿ. ಒಂದನೇದಾಗಿ ಸಿ, ಈ ಒಂದು ಆಲ್ಕೋಹಾಲ್ ವ್ಯಸನ ಅಥವಾ ಆಲ್ಕೋಹಾಲ್ ಅಡಿಕ್ಷನ್ ಏನಿದೆ, ಅದು ಪದೇ ಪದೇ ವ್ಯಕ್ತಿಗೆ ನೀವು ಒಂದೇ ಸರಿ ಕರ್ಕೊಂಡೋಗಿ ಬಿಡೋಕ್ಕಾಗಲ್ಲ, ಅದು ಪದೇ ಪದೇ ಮರುಕಳಿಸಕ್ಕಂಥ ಒಂದು ಕಾಯಿಲೆ. ಅದಕ್ಕೆ ನೀವು ರೆಗ್ಯುಲರ್ ಆಗಿ ಅಂದರೆ ಟೈಮಿಗೆ ಸರಿಯಾಗಿ ಹೋಗಿ ಕೌನ್ಸಿಲಿಂಗ್ ತೊಗೋಬೇಕಾಗ್ತದೆ, ಡಾಕ್ಟ್ರ್ ಭೇಟಿ ಆಗಬೇಕಾಗ್ತದೆ. ಒಂದೇ ಇದಕ್ಕೆ ಒಂದೇ ಸರಿ ಪರಿಣಾಮಕಾರವಾದ ಚಿಕಿತ್ಸೆ ಇಲ್ಲ, ಅದನ್ನು ಹಂತವಾಗಿ ನಾವು ಚಿಕಿತ್ಸೆ ಕೊಡ್ತೀವಿ, ಅದರಿಂದ ಹೊರಬರೋ ಅವಕಾಶ ಖಂಡಿತ ಇದೆ. ಆತ್ಮೀಯ ಕೇಳುಗರೇ, ಇವತ್ತಿನ ನಮ್ಮ ವಿಷಯವಾಗಿತ್ತು ಮಾದಕ ಪದಾರ್ಥಗಳು ಹಾಗೂ ಅದರ ದುಷ್ಪರಿಣಾಮಗಳು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಡಾಕ್ಟರ್ ಸಚಿನ್ ಬಿ ಎಸ್. ಇವರು ಸೋಮವಾರದಿಂದ ಶನಿವಾರದವರೆಗೆ ಎಸ್ಟಿ